ಆತ್ಮನಿರ್ಭರ್ ಏನು ಕೋವಿಡ್ ಆಯ್ತಲ್ಲ, ಕೋವಿಡ್ ಆಗಿದ ಹಿನ್ನೆಲೆಯಲ್ಲಿ ಬಂತ ಅಂತ ಸ್ಕೀಮ್. ಸೊ ನೀವು ಕೋವಿಡ್ ನಿಂದ ನೀವು ಸ್ವಲ್ಪ ಒಂದು ವಿಚಾರ ಗಮನಿಸಬೇಕಾಗುತ್ತೆ. ಸುಮಾರು ಸೆಕ್ಟರ್ ನೆಲ ಕಚ್ಚೋಯ್ತು, ಎಸ್ಪೆಷಲಿ ಹಾಸ್ಪಿಟಾಲಿಟಿ ಸೆಕ್ಟರು, ಮತ್ತೆ ಟೂರಿಸಂ ಸೆಕ್ಟರು, ಟೆಕ್ಸ್ಟೈಲ್ ಸೆಕ್ಟರು, ಎಷ್ಟೊಂದು ನೆಲ ಕಚ್ಚೋಯ್ತು. ಒಂದು ಸೆಕ್ಟರ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಏನು ಅದಕ್ಕಂತ ಬಾಧಿತ ಆಗಲೇ ಇಲ್ಲ. ಯಾವ ಸೆಕ್ಟರ್ ಹೇಳಿ ನೋಡೋಣ, ನಿಮ್ಗೆ ಗೊತ್ತಿರುತ್ತೆ. ಅಗ್ರಿಕಲ್ಚರ್ ಅಂಡ್ ಫುಡ್ ಸೆಕ್ಟರ್ ಈ ಕೋವಿಡ್ನಲ್ಲಿ 2 ವರ್ಷದಲ್ಲಿ ಇಡೀ ಪ್ರಪಂಚನೇ ಸುಮಾರು ಉದ್ಯಮಗಳನ್ನು ನಾಶ ಮಾಡಿಬಿಡ್ತು. ಏನೂ ಮಾಡೋಕ್ಕಾಗದೇ ಇರೋವಂಥ ಒಂದೇ ಒಂದು ಸೆಕ್ಟರ್ ಅಂತಂದರೆ ಫುಡ್ ಸೆಕ್ಟರ್, ಫುಡ್ ಪ್ರೊಸೆಸಿಂಗ್ ಸೆಕ್ಟರ್. ಮನುಷ್ಯ ಇರೋ ಗಂಟ ಈ ಸೆಕ್ಟರ್ ಹಾಳಾಗೋಕೆ ಚಾನ್ಸೇ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಧೈರ್ಯವಾಗಿ ಯಾರೋ ಬಂಡವಾಳ ಹೂಡಬೇಕು, ಏನೋ ಮಾಡಬೇಕು ಅಂತಿದ್ರೆ ಈ ಸೆಕ್ಟರ್ನಲ್ಲಿ ಬಂದರೆ ಖಂಡಿತ ನಿಮಗೆ ನಷ್ಟ ಆಗೋ ಚಾನ್ಸಸ್ ಇಲ್ಲ. ಮನುಷ್ಯ ಎಷ್ಟು ಎಲ್ಲಿ ಗಂಟ ಭೂಮಿ ಮೇಲೆ ಇರ್ತಾನೋ ಅಲ್ಲಿ ಗಂಟ ಫುಡ್ ಬೇಕೇ ಬೇಕು, ಅಲ್ಲಿ ಗಂಟ ಈ ಸೆಕ್ಟರ್ ಹಾಳಾಗೋ ಚಾನ್ಸ್ ಇಲ್ಲ. ಬೇಕಾದ್ರೆ ಏನು ಬೇಕಾದ್ರೆ ಬಿಡ್ತಾನೆ, ಫುಡ್ ಬಿಡೋಕ್ಕಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅತ್ಯಂತ ಮಹತ್ವ ಸೆಕ್ಟರ್, ನೀವು ಧೈರ್ಯವಾಗಿ ಬಂಡಾವಳಿ. ಬಟ್ ಕೆಲವೊಂದೆಲ್ಲ ಪ್ಯಾರಾಮೀಟರ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೂ ಲಾಭ ಗಳಿಸಲಿಕ್ಕೆ ಸಾಧ್ಯವಿದೆ. ಏನಪ್ಪ ಈ ಸ್ಕೀಮ್ ಏನಕ್ಕೆ ಬಂತು ಅಂತಂದ್ರೆ, ಈ ಫುಡ್ ಪ್ರೊಸೆಸಿಂಗಲ್ಸ್ ನಿಯರ್ಲಿ ಒಂದು 70 ಜನ 80 ಜನಕ್ಕೆ ಒಂದು ಉದ್ಯೋಗ ಕೂಡ ಶಕ್ತಿ ಇದೆ, ಎಸ್ಪೆಷಲಿ ಗ್ರಾಮಾಂತರ. ಈಗ ನಿಮ್ಗೆಲ್ಲ ಉದ್ಯೋಗ ಅಂತಂದ್ರೆ ಬೆಂಗಳೂರು ಬರ್ತೀರಾ ಅಲ್ಲ ಹೈದರಾಬಾದ್ ಹೋಗಿ ಅಲ್ಲಿ ಹೋಗ್ತೀರಾ. ಬಟ್ ಈ ಸೆಕ್ಟರ್ ಇಂಪಾರ್ಟೆನ್ಸ್ ಏನು ಅಂದ್ರೆ, ನೀವು ಓದಿರೋಂಥವ್ರು, ನಿಮ್ಮ ರೈತರಾಗ್ಬೋದು, ರೈತರ ಮಕ್ಕಳಾಗ್ಬೋದು, ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ನಿಮ್ಮ ಮಕ್ಕಳೇ ಈ ಉದ್ಯಮ ಇಟ್ಕೊಂಡು ನೀವು ಜಯಸಾಸಿ ಇಲ್ಲೇ ಉಳ್ಕೋಬಹುದು, ಹಳ್ಳಿನಲ್ಲೇ ಉಳ್ಕೋಬಹುದು, ರಾಯಚೂರಲ್ಲಿ ಉಳ್ಕೋಬಹುದು, ಹಂಗ ಹಳ್ಳಿ ಗ್ರಾಮದ ಪ್ರದೇಶದಲ್ಲೇ ಉಳ್ಕೋಬಹುದು. ಆ ಒಂದು ಕೆಪಾಸಿಟಿ ಇದಕ್ಕಿದೆ. ರೈತ ಎಲ್ಲಿ ಬೆಳೀತಾನಲ್ಲ ಅದೇ ಜಾಗದಲ್ಲಿ ಸಂಸ್ಕರಣೆ ಆಗಬೇಕು, ಮೌಲ್ಯವರ್ಧನೆ ಆಗಬೇಕು, ಪ್ಯಾಕಿಂಗ್ ಆಗಬೇಕು. ಫೈನಲ್ ಆಗಿ ಮನುಷ್ಯರು ಏನ್ ತಿಂತಾರಲ್ಲ, ತಿನ್ನೋ ಪ್ರಾಡಕ್ಟ್ ಅಷ್ಟೇ ಬೆಂಗಳೂರು ಸಿಟಿಗೆ ಹೋಗ್ಬೇಕು ಅಥವಾ ಹೈದರಾಬಾದ್ಗೆ ಹೋಗ್ಬೇಕು ಅಥವಾ ಇನ್ನೊಂದು ಕಡೆ ಹೋಗ್ಬೇಕು. ಉಳಿದಿದ್ದೆಲ್ಲ ಸಹ ಇಲ್ಲೇ ಆಗಿ ಅದ್ರಿಂದ ಏನ್ ವೇಸ್ಟ್ ಉತ್ಪತ್ತಿ ಆಗುತ್ತಲ್ಲ ಅದು ಇಲ್ಲೇ ಭೂಮಿಗೆ ಹೋಗ್ಬೇಕು. ಅದರ್ವೈಸ್ ನೀವೇನ್ ಮಾಡ್ತೀರಾ, ಎಲ್ಲ ತೆಗೆದು ಮೆಣಸಿನಕಾಯಿನೇ ತೆಗೆದ್ಬಿಟ್ಟು ತೆಗೆದು ಬೆಂಗಳೂರು ಕಳಿಸ್ಬಿಟ್ರೆ ಎಷ್ಟೊಂದು ವೇಸ್ಟ್ ಜನರೇಟ್ ಆಗುತ್ತೆ, ಹೆಚ್ಚು ಕಡಿಮೆ 30-40% ಆಗುತ್ತೆ. ಅದು ಹೋಗಿ ಆ ಮೋರಿ ಗೀರಿಗೆ ಎಲ್ಲ ಬಿದ್ದು ಹಾಳಾಗುತ್ತೆ. ಸೊ ಏನ್ ತಿಂತಾರಲ್ಲ ಮನುಷ್ಯ, ಅಷ್ಟು ಭಾಗ ಮಾತ್ರ ಬೇರೆ ಕಡೆ ಹೋಗ್ಬೇಕು, ಪಾಕೆಟ್ ಆಗಿ ಹೋಗ್ಬೇಕು, ಕ್ವಾಲಿಟಿಯಿಂದ ಹೋಗ್ಬೇಕು, ಉಳಿದೆಲ್ಲ ಇಲ್ಲೇ ಉಳಿಬೇಕು. ಈ ಒಂದು ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಕಡೆ ನಾವು ನೋಡಿದಾಗ ಏನ್ ಗಮನ ಹರಿತು ಅಂತಂದ್ರೆ, ಇದಕ್ಕೆ ಒಂದು ಯುವಕರಿಗೆ ಉದ್ಯೋಗ ಕೊಡೋ ಶಕ್ತಿ ಇದೆ. ಹೆಚ್ಚು ಕಡಿಮೆ 84% ಈ ಉದ್ಯೋಗ ಕೊಡ್ತಾ ಇದೆ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ ಅಲ್ಲಿ. ಬಟ್ ಇದ ಕಡೆ ಯಾರು ಗಮನ ಹರಿಸಿಲ್ಲ, ಇದು ಕೊಡೋ ಅಂತ ಗಮನ ಕೊಟ್ಟಿಲ್ಲ. ಬ್ಯಾಂಕ್ ಅಲ್ಲಿ ಏನ್ ಇದ್ರ ಕಡೆ ಲೋನ್ ಕೊಡ್ತಾ ಇದ್ರೆ ಅಂತ ನೋಡಿದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವ್ರು ಕೊಡ್ತಾ ಇದ್ದಾರೆ, ಬೇರೆ ಇಂಡಸ್ಟ್ರಿ ಕೊಡ್ತಾ ಇದ್ರೆ ಕೇವಲ 3%. ಸೊ ಇನ್ಸಿಗ್ನಿಫಿಕೆಂಟ್ ಮ್ಯಾನೇಜರ್ಗಳು ಯಾರು ಈ ಕಡೆ ಗಮನನೇ ಹರಿಸಿಲ್ಲ. ಇದಕ್ಕೂ ಇವೊಂದೋ ಇದಕ್ಕೊಂದು ಒಳ್ಳೆ ಅವಕಾಶ ಇತ್ತು ಅಂದ್ರೆ ಇಡೀ ನಾವು ಮನಸ್ಸು ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಆಹಾರ ಸಪ್ಲೈ ಮಾಡಬಹುದು ಅಂತ ಕಂಡೀಷನ್ ನಮ್ ದೇಶ ಇದೆ ಇವತ್ತು. ನೀವು ನೋಡಿರ್ಬೋದು ಕೆಲವೆಲ್ಲ ಪೇಪರ್ಗಳಲ್ಲಿ ಓದಿರ್ಬೋದು, ಎಕ್ಸ್ಪೋರ್ಟ್ ಯಾರು ಹೇಳದೆ ಕೇಳಿದ್ರೆ 2 ಇಯರ್ಸ್ ಎಕ್ಸ್ಪೋರ್ಟ್ ನಮ್ದು ಆಲ್ಮೋಸ್ಟ್ ಯಾವ ಇಡೀ ನಮ್ಮ ಇಂಡಿಯಾ ಇಂಡಿಪೆಂಡೆನ್ಸ್ ಬಂದಾಗ್ಲಿಂದ ನಮ್ಮ ಎಕ್ಸ್ಪೋರ್ಟ್ ಫುಡ್ ಎಕ್ಸ್ಪೋರ್ಟ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಆ ರೀಜ್ ಇದಾಗಿಲ್ಲ. ಯಾರು ಸಪೋರ್ಟ್ ಮಾಡಿದೆ ಒಂದೇ ಸಲ ಔಟ್ ಆಗ್ಬಿಟ್ಟಿದೆ. ಈ ಕೋವಿಡ್ ಇಂಪ್ಯಾಕ್ಟ್ ಇಂದ ಏನಾಯ್ತು ಅಂದ್ರೆ ಸುಮಾರು ಕಂಟ್ರಿನಲ್ಲಿ ಅದು ಏನೇನೋ ಮಾಡೋಕ್ಕಾಗಲ್ಲ, ಉತ್ಪಾದನೆ ಸ್ಟಾಪ್ ಆಗೋಯ್ತು. ನಮ್ಮ ಇಂಡಿಯಾದಲ್ಲಿ ಏನಾಯ್ತು ಅಂದ್ರೆ ಅಗ್ರಿಕಲ್ಚರ್ ಫುಡ್ ಪ್ರೊಸೆಸಿಂಗ್ ಎಲ್ಲ ಚೆನ್ನಾಗಿ ನಡೀತು, ನಮ್ಮ ಎಕ್ಸ್ಪೋರ್ಟ್ ಆಲ್ಮೋಸ್ಟ್ ಡಬಲ್ ದ ಟಾರ್ಗೆಟ್ ರೀಚ್ ಆಗ್ಬಿಟ್ಟಿದೆ. ಅದೊಂದೇ ತಿಳಿಸುತ್ತೆ ನಮ್ಮ ದೇಶಕ್ಕೆ ಸಾಮರ್ಥ್ಯ ಇದೆ. ಬಟ್ ಕೆಲವೊಂದು ಕಂಡೀಷನ್ ನೀವು ಮೀಟ್ ಮಾಡಬೇಕಾಗುತ್ತೆ. ಅದು ಯಾವ ಕಂಡೀಷನ್? ಈ ತರ ಒಂದು ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕೋವಿಡ್ ಟೈಮ್ನಲ್ಲೇ ಈ ಒಂದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಬಂತು. ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರ ಕೈ ಜೋಡಿಸಿದೆ. ರಾಜ್ಯ ಸರ್ಕಾರ ಇನ್ನೂ ಒಂದು ಸ್ಟೆಪ್ ಹೋಗಿ ಇನ್ನೊಂದು ಕೈ ಜೋಡಿಸಿ ಇನ್ನೊಂದು 15% ಜಾಸ್ತಿ ಕೊಡ್ತಾ ಇದೆ. ಸೊ ಇದೆಲ್ಲ ಸ್ಕೀಮ್ ಚೆನ್ನಾಗಿ ಸಕ್ಸಸ್ ಆಗಲಿ. ಇವೆಲ್ಲ ಏನು ಕೊರತೆ ಇದೆ ಅಂತ, ನೀವೇನೋ ಮಾಡ್ತಾ ಇದ್ದೀರಾ ಫುಡ್ ಪ್ರೊಸೆಸಿಂಗು, ಆದರೆ ಸರಿಯಾಗಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ, ಸರಿಯಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ. ಈಗ ನೋಡಬೇಕಲ್ಲ ಬೆಂಗಳೂರಿನಲ್ಲಿ ಈಗ ಏದೇ ಫುಡ್ ಅಂತಂದರೂ ನಾವು ತಿನ್ನುವಂಥ ಪದಾರ್ಥ, ಅದೊಂದು ಆ್ಯಕ್ಟ್ ಇದೆ FSSAI ಅಂತ. ಅದ್ರ ಒಳಗಡೆ ನೀವು ಯಾರು ತಗೋಬೇಡಿ, ಏನಕ್ಕಾರೆ ನಾವು PPT ಸ್ಲೈಡ್ಸ್ ಇಲ್ಲೇ ಬಿಟ್ಟೋಗಿ ನೀವು ಕೇಳಿ ಅಷ್ಟೇ ದಯಮಾಡಿ. ನೀವು ಯಾರು ಬೇಕಾದ್ರೆ ನೀವು ಉಚಿತವಾಗಿ ನಿಮಗೆ ನಿಮ್ಮ ಮೇಲ್ ಕೊಟ್ಟೋಗಿ ಅಷ್ಟೇ ಸಾಕು, ಇವರೆಲ್ಲ ಕಳಿಸ್ಕೊಡ್ತಾರೆ, ಅದು ಇಲ್ಲೇ ಇರುತ್ತೆ. ಯಾರು ಇದು ಮಾಡಕ್ಕೆ ಹೋಗ್ಬೇಡಿ, ಇದು ಎಲ್ರಿಗೂ ಸಿಗುವಂಥದ್ದು. ಹಾಗಾಗಿ ನಿಮ್ಗೆ ಈ ಸ್ಲೈಡ್ಸ್ ಇಲ್ಲೇ ಸಿಗುತ್ತೆ, ನೀವು ಜಸ್ಟ್ ಪಾಠ ಕೇಳಿ, ನಿಮ್ಮ ಡೌಟ್ ಬಂದು ಕೇಳಿ. ಯಾಕಂದರೆ ಇದಕ್ಕೆ ಟೆಕ್ನಾಲಜಿ ಬೇಕಾಗುತ್ತೆ. ಈಗಷ್ಟೇ ನೋಡ್ಕೊಂಬಂದು ಎಂತೆಂಥ ಟೆಕ್ನಾಲಜಿಗಳು ಮಾಡಿದ್ದಾರೆ, ಮಿಲ್ಲೆಟ್ ಬ್ರೆಡ್ ಅಂತ ಎಷ್ಟೊಂದು ಆ ಥರದಲ್ಲಿ ಟೆಕ್ನಾಲಜಿ ತೊಗೊಳ್ಳಿ ಇರುತ್ತಾ, ಅತ್ಯಂತ ಕಡಿಮೆ ಬೆಲೆ ಟೆಕ್ನಾಲಜಿಗೂ ದುಡ್ಡು ಬೇಕಂದ್ರೆ ಅದಕ್ಕೂ ಕೋಣ. ನೀವು ಟೆಕ್ನಾಲಜಿ ತೊಗೊಳ್ಳಿ, ನೀವೇನೋ ಮನೇಲಿ ಮಾಡ್ತಾ ಇರ್ತೀರ, ಸುಮ್ಮನೆ ಕೈನಲ್ಲಿ ಮಾಡ್ತಾ ಇರ್ತೀರ, ಧೂಳು ಬರ್ತಾ ಇರುತ್ತೆ. ಬರ್ತ ಟ್ರೈನಲ್ಲಿ ಬೆಳಗ್ಗೆ ನೋಡ್ಕೊಂಬಂದೆ ಎಲ್ಲ ಕಡೆ ಮೆಣಸಿನಕಾಯಿ ಬೆಳೆದರೆ ನೆಲದ ಮೇಲೆ ಹಾಕಿದರೆ ಅಲ್ಲಿ ಎಷ್ಟೊಂದು ಏನೇನೋ ಸೇರ್ಕೊಳ್ಳುತ್ತೆ. ಅದು ಬೇಡವಾಗಿರೋದು ನಿಮ್ಗೆ ಸಣ್ಣ ವಿಚಾರ, ದೊಡ್ಡ ದೊಡ್ಡ ವಿಚಾರ ಅಲ್ಲ. ಸಣ್ಣ ವಿಚಾರ ನಿಮ್ಗೆ ಸ್ವಲ್ಪ ಇದು ಮಾಡ್ಕೊಂಡ್ರೆ ನೆಲದ ಮೇಲೆ ಒಣ ಹಾಕೋದ್ರೆ ಸಿಮೆಂಟ್ ಇದ್ರ ಮೇಲೆ ಒಣ ಹಾಕ್ಬೋದು, ಟಾರ್ಪಾಲ್ ಮೇಲೆ ಒಣ ಹಾಕ್ಬೋದು, ನೆಲದಲ್ಲಿ ಹಾಕ್ತೋಗಿ ಏನೋ ಒಂದು ಮೈಕ್ರೋಬೇಲ್ ಲೋಡ್ ಬರುತ್ತೆ, ಅದು ಇನ್ಫೆಕ್ಟ್ ಮಾಡುತ್ತೆ, ಅದು ನೀವು ಅಲ್ಲಿ ಕಟ್ಸೋಕ ಲ್ಯಾಬೊರೇಟ್ರಿ ಫೇಲ್ ಆಗ್ಬಿಡುತ್ತೆ. ನೀವಂತರ ನಮ್ದೆಲ್ಲ ಮಾಡಿದೀವಿ ಆದ್ರೂ ಫೇಲ್ಯೂರ್ ಆಗುತ್ತಲ್ಲ ಅಂದ್ರೆ ಖಂಡಿತ ಅಲ್ಲಿ ಇನ್ನೊಂದೇನೋ ಸೇರ್ಕೊಂಡಿರುತ್ತೆ. ಮೈಕ್ರೋಬ್ ಅಂತ ನಿಮ್ ಕಣ್ಣು ಕಾಣದಿರೋಂತ ಹೆಂಗ್ ಕೋವಿಡ್ ತರ ಅದಕ್ಕೊಂದು ಮೈಕ್ರೋ ಬಂದು ಅಫೆಕ್ಟ್ ಮಾಡಿರುತ್ತೆ, ರಿಜೆಕ್ಟ್ ಆಗುತ್ತೆ. ಸಣ್ಣ ಸಣ್ಣದ ಒಂದು ಈ ತರ ರಿಪೇರಿಗಳು ಮಾಡ್ಕೊಂಡ್ಬಿಟ್ರೆ ಖಂಡಿತ ನೀವು ಪ್ರಾಡಕ್ಟ್ ಹೋಗ್ಬೇಕು. ಸೊ ಅದಕ್ಕೆ ಏನ್ ಬೇಕೋ ಈ ಸ್ಕೀಮಲ್ಲಿ ಎಲ್ಲ ಇದೆ. ನಿಮ್ಗೆ ಟ್ರೈನಿಂಗ್ ಬೇಕಾ? ಉಚಿತವಾಗಿ ಹೆಚ್ಚು ಕಡಿಮೆ ನಾವು ಒಬ್ಬ ಟ್ರೈನಿಗೆ ಒಂದು 5,000 ರೂಪಾಯಿ ಖರ್ಚು ನೀವು ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇದ್ದೀರಾ. ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಅಂದ್ರೆ ಸಣ್ಣದು, 1 ಕೋಟಿ ಒಳಗಡೆ ಇನ್ವೆಸ್ಟ್ಮೆಂಟ್, 5 ಕೋಟಿ ಒಳಗೆ ಟರ್ನ್ ಓವರ್, ಇದನ್ನ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಅಂತೀರಾ. ಸೊ ಕಂಪೀಟ್ ಮಾಡ್ಲಿಕ್ಕೆ ಏನ್ ಬೇಕು? ನಾವು ನಿಮ್ಗೆ ಸ್ವಲ್ಪ ಪುಷ್ ಕೊಡಬೇಕು, ಸ್ವಲ್ಪ ಸಪೋರ್ಟ್ ಕೊಡಬೇಕು. ಆ ಸಪೋರ್ಟ್ ಕೊಡ್ಲಿಕ್ಕೆ ಕಾಂಪಿಟೇಟಿವ್ನೆಸ್, ನೀವು ಅವ್ರ ಜೊತೆ ಸ್ಪರ್ಧೆ ಮಾಡ್ಲಿಕ್ಕೆ ಸಹಾಯ ಆಗೋದು ಏನೇನು ಬೇಕೋ ಅದೆಲ್ಲ ನಾವು ಈ ಸ್ಕೀಮ್ ಮಾಡ್ತೀವಿ, ಕಾಂಪಿಟೇಟಿವ್ನೆಸ್ ಮಾಡೋದು. ಇನ್ನೊಂದು FPO SHG, ನಾವೆಲ್ಲ ಇಲಾಖೆನಲ್ಲೂ FPO SHG ಮಾಡ್ತಾ ಇದೀವಿ. ಸೊ ಇವರೆಲ್ಲ ಟಾರ್ಗೆಟ್ ಏನು ಅಂತಂದ್ರೆ, ಇವ್ರಿಗೆ ಒಂದು ಬೆಂಬಲ ಕೊಟ್ಟು ಇವ್ರನ್ನ ರೈತರನ್ನ ರೈತೋದ್ಯಮಿಗಳು ಮಾಡುವಂಥದ್ದು. ರೈತ ಆಗಿರ್ತಾನಲ್ಲ, ರೈತ ಉದ್ಯಮಿ ಆಗ್ಬೇಕು. ಬರೀ ಬೆಳೆದ ಸಾಲದು ಇಷ್ಟು ದಿನ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಅನಿಮಲ್ಸ್ ಬನ್ರಿ, ಬೆಳೀರಿ ಬೆಳೀರಿ ಸಾಕ್ರಿ ಪ್ರಾಣಿ ಅದು ಇದು ಹೇಳ್ತಿದ್ವಲ್ಲ, ಒಂದು ಸ್ಟೆಪ್ ನೀವು ಮುಂದಕ್ಕೆ ಹೋಗಬೇಕಾಗುತ್ತೆ. ಒಂದು ಸ್ಟೆಪ್ ಮುಂದೆ ಹೋದ್ರೆ ಆಟೋಮೆಟಿಕ್ ಆಗಿ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಎಲ್ಲರೂ ಕೇಳ್ತಾರೆ. ಸಾಧ್ಯ ಆಗಲ್ಲ, ಇದರಿಂದ ಸಾಧ್ಯ ಇದೆ. ನಿಮ್ಮ ಇನ್ಕಮ್ ಆದಾಯನ ಡಬಲ್ ಮಾಡ್ಕೊಳ್ಳುವಂಥದ್ದು ಈ ಒಂದು ಸ್ಕೀಮಲ್ಲಿ. ಒಂದು ಸ್ಟೆಪ್ ಮುಂದೆ ಹೋಗಿ ಮೆಣಸಿನಕಾಯಿ ಬದಲು ಮೆಣಸಿನ ಪುಡಿ ಮಾಡಿ, ಅಥವಾ ಇನ್ನೊಂದೇನೋ ಬೇಕಾಗುತ್ತೆ. ಈಗ ಬ್ಯಾಡ್ಗಿ ಮೆಣಸಿನಕಾಯಿ ಇಡೀ ಪ್ರಪಂಚದಲ್ಲೆಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ, ಆ ಬ್ಯಾಡ್ಗಿ ಮೆಣಸಿನಕಾಯಿ ಕಲರ್ ಯೂಸ್ ಮಾಡ್ತಾರೆ, ಅವ್ರು ಸಿಂಥೆಟಿಕ್ ಯೂಸ್ ಮಾಡಲ್ಲ. ಆ ಥರ ಸುಮಾರು ಅಂಶಗಳಿದೆ ಟೆಕ್ನಾಲಜಿ ಗೊತ್ತಾಯ್ತಂದ್ರೆ, ಅದನ್ನೆಲ್ಲ ನೀವೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಒಂದೆಲ್ಲ ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಮುಖ್ಯವಾಗಿ ಸಾಲ ನಿಮ್ಗೆ ಏನು ಅಂತಂದ್ರೆ, ಸಾಲ ಸಿಗೋದಿಲ್ಲ ನಿಮಗೆ ಬ್ಯಾಂಕಲ್ಲಿ ಸುಲಭಕ್ಕೆ. ನಾವು ಮ್ಯಾನೇಜರ್ಗಳು ಹಿಂದೆ ಬಿದ್ದು, ಬ್ಯಾಂಕ್ಗಳು ಹಿಂದೆ ಬಿದ್ದು ನಿಮಗೆಲ್ಲ ಸಾಲ ಕೊಡಬೇಕು ಅಂತ ಪ್ರೆಷರೈಸ್ ಮಾಡಿ ಕೊಡುವಂತಹ ಒಂದು ಉದ್ದೇಶ ಈ ಸ್ಕೀಮ್ಗೆ ಇದೆ. ಆ ಒಂದೆಲ್ಲ ಉದ್ದೇಶದಿಂದ ಈ ಸ್ಕೀಮ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಸೊ ಒಂದು ಜಿಲ್ಲೆಗೆ ಒಂದು ಉತ್ಪನ್ನ ಇದು ಮೆಣಸಿನಕಾಯಿ, ನೀವಾಗಲೇ ಹೇಳಿದ್ರೆ ಒಳ್ಳೆ ಪೊಟೆನ್ಷಿಯಲ್ ಇದೆ. ಇವೊಂದು ಬೇರೆ ಕ್ರಾಪ್ ಇರ್ಬೋದು, ನೀವೊಂದು ಜವಾರ್ ಬೆಳಿಬಹುದು ಅಥವಾ ಇನ್ನೊಂದು ರಾಗಿ ಮಿಲೆಟ್ ಬೆಳಿಬಹುದು. ಕಮರ್ಷಿಯಲ್ ಇಂಪಾರ್ಟೆನ್ಸ್ ನಿಮ್ಗೆ ದುಡ್ಡು ತರುವಂಥದ್ದು, ಯಾಕಂದ್ರೆ ನಿಮ್ಗೆ ಆದಾಯ ನಿಮ್ ಜೇಬಲ್ ದುಡ್ಡಿದ್ರೆ ಅಷ್ಟೇ ನೀವು ಅದಕ್ಕೆ, ಅದರ್ವೈಸ್ ನೀವು ಶಿಫ್ಟ್ ಆಗ್ಬಿಡ್ತೀರ, ಅದು ಬೆಳೆದ್ ಬಿಟ್ಟು ಇನ್ನೊಂದು ಬೆಳಿತೀರ. ಸೊ ಆ ಒಂದು ವಾಣಿಜ್ಯಿಕ ದೃಷ್ಟಿಯಿಂದ ನಾವು ODOP, ಒಂದು ಡಿಸ್ಟ್ರಿಕ್ ಒಂದು ಪ್ರಾಡಕ್ಟ್ನ ನೀವು ಮೆಣಸಿನಕಾಯಿ ಮಾಡಿದೀವಿ. ಅದಾಗಿಯೋ ಅದೊಂದಕ್ಕೆ ಸ್ಟಿಕ್ ಆನ್ ಆಗಬೇಕಾಗಿಲ್ಲ. ಈಗಾಗಲೇ ಪ್ರೆಸೆಂಟ್ ಯಾವ್ಯಾವ ಉದ್ಯಮಿಗಳಿದಾರಲ್ಲ, ಮಿಲ್ಲೆಟ್ ಆಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲರೂ ಈಗಾಗಲೇ ಸಣ್ಣ ಸ್ಕೇಲಲ್ಲಿ. ಸರ್ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎಲ್ಲೂ ಇಲ್ಲ ಅಂತ ಎಲ್ಲ ಕೆಲವರು ನಮ್ಮ ಆಫೀಸರ್ಸ್ ಹೇಳ್ತಾ ಇದ್ರು, ಸರ್ ಎಲ್ಲ ಆ ಥರ ಇಂಡಸ್ಟ್ರಿ ಯಾವುದು ಇಲ್ಲ. ನಾನು ಒಂದೊಂದು ಹೇಳ್ಕೊಂಬಂದ್ರೆ ಹೌದು ಹೌದು ಮಾಡ್ತಾ ಇದ್ದಾರೆ ಅಂತ. ರೀ ಮನೆಯಲ್ಲಿ ಯಾರು ನಿಮಗೆ ಹಪ್ಳ ಮಾಡ್ತಿಲ್ವಾ ಅಂದಾಗ ಹೌದು ಹಪ್ಳ ಮಾಡ್ತಾ ಇದ್ದಾರೆ, ಅವರೇ ಬೆನಿಫಿಷಿಯರಿ. ನೀವು ಇಂಡಸ್ಟ್ರಿ ಅಂದಿದ್ದ ತಕ್ಷಣ ಫುಡ್ ಪ್ರೊಸೆಸಿಂಗ್ MSME ಅಂದಿದ್ದ ತಕ್ಷಣ ನೀವು ದೊಡ್ಡದು ಶೆಡ್ ಹಾಕೊಂಡಿರೋದು ಇದು ಮಾಡ್ತಿರೋದು ಆ ಥರ ನಿಮ್ ಗಮನಕ್ಕೆ ಬರೋದೇ ಬೇಡ. ಮನೆಯೊಳಗಡೆ ಎಲ್ಲೋ ಒಂದ್ ಕಡೆ ಅಥವಾ ಎಲ್ಲೋ ಕಾರ್ ಶೆಡ್ ಅಲ್ಲೋ ಮತ್ತೆ ಎಲ್ಲೋ ಒಂದ್ ಕಡೆ ಮಾಡ್ ಅವರೇ ಸಾಕು ನಮಗೆ. ಈ ಸ್ಕೀಮ್ ಅಲ್ಲಿ ನಮ್ಮ ಟಾರ್ಗೆಟ್ ಬೇರೆ ಯಾರು ಅಲ್ಲ, ಅಂತವ್ರೆ ಸಣ್ಣ ಸಣ್ಣವ್ರೇನೆ, ಅವ್ರನ್ನ ಟ್ರಾಟ್ ಮಾಡಿ. ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ, ಯಾರೋ ಹೇಳಿದ್ರೆ ಆದ್ರಿಂದ ಸಪ್ಲೈ ಮಾಡಿ, ಇಲ್ಲ ನೀವು ಮಾಡಿ ಯಾಕೆ ಬೇಡ, ರಾ ಮೆಟೀರಿಯಲ್ ತನ್ನಿ ನೀವು ಉಪ್ಪಿನಕಾಯಿ ಮಾಡಿ, ಹಪ್ಪಳ ಮಾಡ್ತಿರೋದು ಉಪ್ಪಿನಕಾಯಿ ಮಾಡ್ತಿರೋದು ಅಂತದೆಲ್ಲ ಈಗಾಗಲೇ ಸಣ್ಣ ಸ್ಕೇಲಲ್ಲಿ ಮಾಡ್ತಾ ಇದ್ರಲ್ಲ, ನಿಮ್ಮ ಹತ್ರ ಯಾವ ದಾಖಲಾತಿನೂ ಇಲ್ಲ, ಇರೋದಿಲ್ಲ. GST ಮತ್ತೆ ಉದ್ಯೋಗ ಆಧಾರ ಅದೆಲ್ಲ ಏನು ಬೇಕಾಗಿಲ್ಲ ನಮ್ಮ ಸ್ಕೀಮ್ಗೆ. ಇದೊಂದೇ ಸ್ಕೀಮಲ್ಲಿ ನೋಡಿ ನಾವು ಹೇಳ್ತಾ ಇರೋದು, ಇದೇನು ಬೇಕಾಗಿಲ್ಲ, ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ನೀವು ಸ್ಟಾರ್ಟ್ ಮಾಡಿ, ಏನೋ ಒಂದು ಸಣ್ಣ ದಾಖಲೆ ಕೊಡಿ ನಮಗೆ, ನೀವು ಮಾಡ್ತಾ ಇದ್ದೀರಾ ಅಂತ. ಒಂದು ದಾಖಲೆ ಕೊಟ್ಟರೆ ಸಾಕು, ಒಂದು ಫೋಟೋ ಕೊಟ್ಟರೆ ಸಾಕು, ಅಥವಾ ಕಚ್ಚಾ ವಸ್ತು ರಾ ಮೆಟೀರಿಯಲ್ ನೀವು ಪರ್ಚೇಸ್ ಮಾಡಿ ಅದನ್ನು ಕೊಟ್ಟರೆ ಸಾಕು, ನಿಮ್ಮ ಸ್ಕೀಮ್ ಬೆನಿಫಿಟ್ ಮಾಡ್ತೀವಿ. ಜೊತೆಗೆ ನೀವು ಏಕದಮ್ 30 ಲಕ್ಷ 40 ಲಕ್ಷ ಅಂದರೆ ಯಾರು ಮ್ಯಾನೇಜರ್ ಕೊಡೋದಿಲ್ಲ, ಯಾಕಂದ್ರೆ ನಿಮ್ದು ಬ್ಯಾಲೆನ್ಸ್ ಶೀಟ್ ಇರೋದಿಲ್ಲ, ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೀವು ಸಣ್ಣ ಪ್ರಮಾಣ ಬರೀ 5 ಲಕ್ಷ ತಗೊಳ್ಳಿ, 5 ಲಕ್ಷ ಬೇಡ, ಕೇವಲ 1 ಲಕ್ಷ ತಗೊಳ್ಳಿ. 1 ಲಕ್ಷ ತಗೊಂಡು ಹಪ್ಪಳ ಮಾಡಕ್ಕೆ ಸ್ಟಾರ್ಟ್ ಮಾಡಿ. 1 ಲಕ್ಷದಲ್ಲಿ 50,000 ರೂಪಾಯಿ ನಾವು ಕೊಡ್ತೀವಿ, 10,000 ರೂಪಾಯಿ ನೀವು ಹಾಕಿ, 40,000 ರೂಪಾಯಿ ಬ್ಯಾಂಕ್ ಲೋನ್ ಕೊಡಲಿ. ಸೊ ಒಂದು ಸಕ್ಸಸ್ಫುಲ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸಾಕು ನೀವು, ಅದೇ ಸಕ್ಸಸ್ಫುಲ್ ಆಗುತ್ತೆ. ಆ ಥರ ನಿಮ್ಗೆ ಒಂದೊಂದೇ ಹುಡ್ಕೊಂಡೋದ್ರೆ ಬೇಕಾಶನೇ. ಈಗ ಮಿಲ್ಲೆಟ್ ಬೆಳೀತಾ ಇದ್ದಾರೆ ಅಥವಾ ರಾಗಿ ಬೆಳೀತಾ ಇದ್ದಾರೆ ಅಂದ್ಕೊಳ್ಳಿ, ರಾಗಿ ಹುರಿ ಇಟ್ಟು ಮಾಡುವಂಥದ್ದು ಮಿಲ್ಲೆಟಲ್ಲಿ ಒಂದು ಏನೋ ಒಂದು ಹುರಿ ಇಟ್ಟು ಮಾಡೋ ಮಾಲ್ಟ್ ಮಾಡುವಂಥದ್ದು, ಒಂದು 2-3 ಮಿಲ್ಲೆಟ್ ನಮ್ಮ ಉದಯಕುಮಾರ್ ಸಾಹೇಬ್ರು ಹೇಳ್ಕೊಟ್ರೆ 3-4 ಮಿಕ್ಸ್ ಮಾಡಿ ಒಂದು ಹಿಟ್ ಒಂದು ಎನರ್ಜಿ ಮಾಲ್ಟ್ ಅಂತ ಹೇಳ್ಕೊಡ್ತಾರೆ, ಅದನ್ನು ಮಾಡಿ ಲೋಕಲ್ ಮಾರ್ಕೆಟಲ್ಲೇ ಮಾಡಿ, ಬೆಂಗಳೂರು ಆಗಲ್ಲ ಇಲ್ಲೇ ಮಾಡಿ, ಸಣ್ಣ ಪ್ರಮಾಣದಲ್ಲಿ ಮಾಡಿ, 2 ಲಕ್ಷ ಟರ್ನ್ ಓವರ್ ಆಗಲಿ ಸಾಕು. ಸೊ ಆ ಥರ ಮೇಲ್ಗೆಲ್ಲ ದೊಡ್ಡ ಲೆವೆಲ್ ಬಂದಿರಲ್ಲ, ಎಲ್ಲ ಬಂದಿರೋರು ಸಣ್ಣ ಲೆವೆಲ್ನಿಂದ ಬಂದಿರೋದು. ನೀವು ಶುರು ಮಾಡಬೇಕು, ಡೆಡಿಕೇಶನ್ ಶುರು ಮಾಡಿದ್ರೆ ಖಂಡಿತ ಬರಲಿಕ್ಕೆ ಸಾಧ್ಯ ಇದೆ. 35% ಜೊತೆ 15% ಕೊಟ್ಟರು, ನಾವು 50% ಮಾಡಿದ್ದೀವಿ. 2% ಬಡ್ಡಿ ಸಹಾಯಧನ, ನೀವು 12% ಮ್ಯಾನೇಜರ್ ಇದಾಗುತ್ತೆ, ಅದ್ರಲ್ಲಿ 2% ಕಡಿಮೆನೂ ಮಾಡ್ತೀವಿ. ಮತ್ತು ಇನ್ನೊಂದು 2 ಕೋಟಿ ಗಂಟ ಸಾಲಕ್ಕೆ ಅಡಮಾನ ಬೇಕಾಗಿಲ್ಲ. ಸಣ್ಣ ಸಣ್ಣವ್ರಿಗೆ ಏನಾದರೆ CGTMS ಅಂತ ಒಂದು ಸ್ಕೀಮ್ ಇದೆ, ಅದಕ್ಕೇನೋ ಒಂದು ಪ್ರೀಮಿಯಂ ಥರ ಆಗ್ತಾರೆ. ಸೊ ಅವ್ರೇನು ಅಡಮಾನ ಕೇಳಿದೆ, ನಿಮಗೆ ಬ್ಯಾಂಕ್ ನಿಮಗೆ ಸಾಲ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಈ ಸ್ಕೀಮ್ದಲ್ಲಿ. ಸೊ ODOP ಅಂತ ಇದೆ, ನಿಮ್ಗೆ ಏನು ಬೇಕಾಗಿಲ್ಲ. ನಿಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಗಳು ಸುಮ್ಮನೆ ನೋಡ್ಕೊಳ್ಳಿ, ಅವ್ರನ್ನ ವರ್ಕ್ನ ಮಾಡಿ, ಯಾವ್ಯಾವ ಜಿಲ್ಲೆಗೆ ಏನೇನು ಕೊಟ್ಟಿದ್ದೀವಿ ಅಂತ, ನಿಮ್ಮ ಜಿಲ್ಲೆಗೆ ಮೆಣಸಿನಕಾಯಿ. ನೆಕ್ಸ್ಟ್ ಯಾವ್ಯಾವ ಸ್ಟ್ರಕ್ಚರ್ ಬೆಂಗಳೂರಲ್ಲಿದೆ ಅಂತ ನಿಮಗೆ ಬ್ರೀಫ್ ಆಗಿ ಹೇಳ್ತೇನೆ. ಇದಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದೀವಿ ಅಂತ. ಸೊ ಕೃಷಿ ಇಲಾಖೆ ನೋಡಲ್ಲ ಇಲಾಖೆ, ಆಕ್ಚುಲಿ ಬೇರೆ ಸ್ಟೇಟ್ ಅಲ್ಲೆಲ್ಲ ಹೋದಾಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ಯಾಕಂದ್ರೆ MSME ಬರುತ್ತೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್. ನಮ್ದೆಲ್ಲ ದೊಡ್ಡ ದೊಡ್ಡ ಉದ್ದಿಮೆಗಳು 1,000 ಕೋಟಿ 2,000 ಕೋಟಿ 3,000 ಕೋಟಿ ಅವ್ರದ್ದೆಲ್ಲ ಗಮನ ಹರಿಸಬೇಕಾಗುತ್ತೆ. ಸೊ ಅವ್ರು ಫೋಕಸ್ ಆಗೋದಿಲ್ಲ. ನಾವು ರೈತರ ಜೊತೆ ವರ್ಕ್ ಮಾಡ್ತಾ ಇದೀವಿ, ಕೃಷಿ ಇಲಾಖೆನವರು ಅಥವಾ ತೋಟಗಾರಿಕೆ ಇಲಾಖೆಯವರು, ನಾವು ಸ್ವಲ್ಪ ಈ ಕಡೆ ಗಮನ ಹರಿಸ್ಲಿಕ್ಕೆ ಸಾಧ್ಯ ಅಂತ ಕೃಷಿ ಇಲಾಖೆನ ಫಸ್ಟ್ ಟೈಮ್ ನಾವು ನಮ್ಮ ಸ್ಟೇಟ್ನಲ್ಲಿ ಮಾಡ್ಕೊಂಡಿದ್ದೀವಿ. ಕೆಪೆಕ್ ಅಂತ ನಾವು ವರ್ಕ್ ಮಾಡ್ತಿರೋ ಸಂಸ್ಥೆ, ಅದು ನೋಡಲ್ ಏಜೆನ್ಸಿ. ಅದೇ ಥರದಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾವುದೇ ಟೆಕ್ನಾಲಜಿ ಇದ್ಬೇಕಂತಂದ್ರೆ CFTRA ಅಂತ ಇದೆ, ಅಥವಾ ನಮ್ಮ ರಾಯಚೂರಲ್ಲಿ ಇರುವಂತಹ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರು ಸಹ ನಿಮ್ಗೆ ಕೊಡ್ತಾರೆ. ಈ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಇದು 100% ಬ್ಯಾಂಕ್ ಲಿಂಕ್ಡ್ ಸಬ್ಸಿಡಿ. ಸುಮಾರು ಜನ ಏನ್ಕೊಂಡ್ಬಿಡ್ತಾರೆ ಅಂದ್ರೆ ಏನೋ 50% ಸಬ್ಸಿಡಿ ಇದೆ, ನಾವು ಹೋಗ್ತಿದ್ದಂಗೆ ನಮ್ದು ಕೈಲಿ ದುಡ್ಡು ಸಬ್ಸಿಡಿ ಬಂದ್ಬಿಡುತ್ತೆ ಅಂದ್ರೆ ಅದು ಸುಳ್ಳು. ಆತರ ಅಲ್ಲ, ನಾವು ಸಬ್ಸಿಡಿ ಅಮೌಂಟ್ ನ ನಿಮ್ಗೆ ಕೊಡೋದಿಲ್ಲ, ಅದು ಬ್ಯಾಂಕ್ ಹೋಗುತ್ತೆ. ಅದು ಬ್ಯಾಂಕ್ ಅವರೇ ತಕ್ಷಣ ಬರೋದಿಲ್ಲ. ನಿಮ್ಗೆ ಏನ್ ಅಮೌಂಟ್ ಇರುತ್ತಲ್ಲ 100,000 ಅಂದ್ರೆ 100,000 ನಿಮ್ಗೆ ಲೋನ್ ಅಂತ ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ. 5,00,000 ಸಬ್ಸಿಡಿ ಇರುತ್ತೆ, ನಿಮ್ದೇ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿರುತ್ತೆ. ಯಾವಾಗ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅಂದ್ರೆ 3 ವರ್ಷ ಆದ್ಮೇಲೆ ನೆಕ್ಸ್ಟ್ ಡೇನೆ ಬಂದು ಜಮಾ ಆಗ್ಬಿಡುತ್ತೆ. ಅದಕ್ಕೆ ಯಾಕೆ ಈ ತರ ಮಾಡಿದ್ದಾರೆ ಅಂದ್ರೆ ಸುಮಾರು ಸ್ಕೀಮ್ ಗವರ್ಮೆಂಟ್ ಆಫ್ ನಾವು ಮಾಡಿದ ಸ್ಕೀಮ್ ಈಗ ಗೈಡ್ಲೈನ್ಸ್ ಎಲ್ಲ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿರುವಂತದ್ದು ಮಿಸ್ ಯೂಸ್ ಆಗ್ತಿರುತ್ತೆ. ಸುಮ್ನೆ ಸಬ್ಸಿಡಿ ಬರುತ್ತೆ, ಸಬ್ಸಿಡಿ ಎತ್ಬೇಕು ಅಂತಲೇ ಎಷ್ಟೋ ಜನ ಕಾಯ್ದಿರ್ತಾರೆ. ಸರ್ ಯಾವುದು ಮಿಸ್ ಯೂಸ್ ಆಗಬಾರ್ದು ಅಂತ. ಸೊ ನಿಮ್ಗೆ 100,000 ನಿಮ್ಗೆ ಇಂಡಸ್ಟ್ರಿ ಸ್ಟಾರ್ಟ್ ಲಿಕ್ಕೆ ನಿಮ್ದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 100,000 ಬೇಕಲ್ವಾ, 100,000 ಸಾಲ ರೂಪದಲ್ಲಿ ಕೊಟ್ಬಿಡ್ತಾರೆ. 100,000 ಕೊಡೋದಿಲ್ಲ, ಈಗಾಗಲೇ ಹೇಳಿದ್ರೆ 5,00,000 ನಾವು ಕೊಟ್ಟಿರ್ತೀವಿ, 100,000 ನೀವು ಹಾಕಿರ್ತಾರೆ, 400,000 ಕೊಟ್ಬಿಟ್ಟಿರ್ತೀವಿ. ಸೊ ನೀವು ತೀರಿಸಬೇಕಾಗಿರೋದು ಎಷ್ಟೋ 400,000, ನಿಮಗೆ ಬಡ್ಡಿ ಹಾಕೋದು ಎಷ್ಟೋ 100,000 400,000. ನಾವು ಕೊಟ್ಟಿರೋ ದುಡ್ಡು ಬ್ಯಾಂಕ್ ಅಲ್ಲಿ ಹೋಗಿ ನಿಮ್ದೇ ಹೆಸರಲ್ಲಿ ಒಂದು ಮಿರರ್ ಅಕೌಂಟ್ ಕ್ರಿಯೇಟ್ ಮಾಡಿರುತ್ತೆ. ನಿಮ್ಮ ಪಾಡ್ ನೀವು ಬಿಸ್ನೆಸ್ ನಡೆಸಿ, ಯಾವ್ದು ಯೋಚನೆ ಮಾಡಿದ್ರೆ ನಿಮ್ ಬಿಸ್ನೆಸ್ ನಡೆಸಿ 100,000 ನಿಮ್ಗೆ ಬಂದಿರುತ್ತೆ, 3 ವರ್ಷ ಆದ್ಮೇಲೆ ನಿಮ್ಮ ಖಾತೆಗೆ ಹೋಗಿ ಜಮಾ ಆಗ್ಬಿಡುತ್ತೆ. ಆ ತರ ಇರೋಂತ ಒಂದು ಸ್ಕೀಮು. ಸರ್ 50% ಬರುತ್ತೆ ಫಸ್ಟ್ 35%. ಇಂಡಿವಿಜುವಲ್ ಎಂಟರ್ಪ್ರೈನರ್ಸ್ ಅಂದ್ರೆ ಅವರು ಪ್ರೊಪರೇಟರ್ ಆಗಿರ್ಬೋದು ಅಥವಾ ಪಾರ್ಟ್ನರ್ ಆಗಿರ್ಬೋದು, ಎರಡಕ್ಕೂ ಅವಕಾಶ ಇದೆ. ಕಂಪನೀಸ್ ಅವಕಾಶ ಇಲ್ಲ. ಕೆಲವು ಸ್ಟಾರ್ಟ್ಅಪ್ ಕಂಪನಿ ಈಗಾಗಲೇ ಮಾಡ್ಕೊಂಡ್ಬಿಟ್ಟಿದ್ರೆ ಸ್ಕೀಮ್ ಇರೋದೇ ಸಣ್ಣ ಪುಟ್ಟ ಹೆಲ್ಪ್ ಮಾಡಬೇಕು ಅಂತ. ಕಂಪ್ನಿಗೆ ಬೇರೆ ಸ್ಕೀಮ್ಗಳಿರುತ್ತೆ, ಇಂಡಸ್ಟ್ರಿಯಲ್ ಇದೆ. ಸೊ ನಮ್ದು ಉದ್ದೇಶ ಇರುವಂತದ್ದು ಸಣ್ಣವ್ರು ಮಾಡ್ಬೇಕು ಅಂತ. ಅವನು ಇಂಡಿವಿಜುವಲ್ ಇದಾಗಿರ್ಬೇಕು ಅಥವಾ ಗುಂಪಾಗಿರ್ಬೋದು. ನೆಕ್ಸ್ಟ್ ಯಾರು ಬರುತ್ತೆ ಅಂದ್ರೆ FPO. ಸಾಕಷ್ಟು ಜನ ನಾನು ಬಂದು ಈಗಾಗಲೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, FPO SHG ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ 35% ಪ್ಲಸ್ ನಮ್ದು 15%, ಅದೊಂದು ಬರುತ್ತೆ. ಅದೇ ತರ ಈ ದೊಡ್ಡ ದೊಡ್ಡ ಕಂಪ್ನಿಯವ್ರಿಗೆ ಏನಿದೆ ಅಂತ ಬೆಳೆದಾಗ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು ಕಂಪ್ನಿಯವರು ಯಾರು ಬೈ ಚಾನ್ಸ್ ಇಲ್ಲಿ ಇತ್ತು ಅಂತಂದ್ರೆ ಅವ್ರಿಗೆ ಏನು ಅವಕಾಶ ಇದೆ ಅಂತಂದ್ರೆ ಅವರು ದೊಡ್ಡ ಒಂದು ಯೂನಿಟ್ ಮಾಡ್ಬೋದು, ಚಿಲ್ಲಿ ಪ್ರೊಸೆಸಿಂಗ್ ಒಂದು ಯೂನಿಟ್ ಮಾಡ್ಬೋದು. ಚಿಲ್ಲಿ ಪ್ರೊಸೆಸಿಂಗ್ ಮಾಡ್ಬಿಟ್ಟು ಸಣ್ಣ ಪುಟ್ಟರಿಗೆ ಬಾಡಿಗೆ ಕೊಡ್ಬೋದು. ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅಂದ್ರೆ ಚಿಲ್ಲಿ ಪ್ರೊಸೆಸ್ ಮಾಡ್ಲಿಕ್ಕೆ, ಸ್ಟೋರೇಜ್ ಮಾಡ್ಲಿಕ್ಕೆ, ಪ್ಯಾಕ್ ಮಾಡ್ಲಿಕ್ಕೆ ಎಲ್ಲ ಸೇರಿದಂತೆ ದೊಡ್ಡ ಯೂನಿಟ್ ಮಾಡ್ಬೋದು. ಬೇಕಾದ್ರೆ 1 ಕೋಟಿ ಮಾಡ್ಬೋದು, 2 ಕೋಟಿ ಮಾಡ್ಬೋದು, 5 ಕೋಟಿ ಮಾಡ್ಬೋದು. 5 ಕೋಟಿ ಮಾಡಿದ್ರೆ 35% ಬರುತ್ತೆ, 1 ಕೋಟಿ ಮಾಡಿದ್ರೆ 35 ಲಕ್ಷ ಬರುತ್ತೆ. ಪ್ರೈವೇಟ್ನವ್ರು ಮಾಡ್ಬೋದು, ಯಾರು ಬೇಕಾದ್ರೆ ಮಾಡ್ಬೋದು, ಕೋಆಪರೇಟಿವ್ ಮಾಡ್ಬೋದು, FPO ಮಾಡ್ಬೋದು, SHG ಯಾರು ಬೇಕಾದ್ರೆ ಮಾಡ್ಬೋದು. ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಅದು ಉದ್ದೇಶ ಏನು ಅಂತಂದ್ರೆ ಅವ್ರ ಸ್ವಂತಕ್ಕೂ ಯೂಸ್ ಮಾಡ್ಕೋಬಹುದು, 100% ಅದು ರೆಂಟ್ ಔಟ್ ಮಾಡಬೇಕು. ಯಾರು ಬಂದು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅವ್ರಿಗೆ ರೆಂಟ್ ಕೊಡಬೇಕು. ಆ ಒಂದು ಸ್ಕೀಮ್ ಸಹ ಇದರಲ್ಲಿ ಅವಕಾಶ ಇದೆ. ಅದ್ ಬಿಟ್ರೆ ಉಳಿದಂಗೆ SHG ಮೆಂಬರ್ಸ್ಗೆ. ಸೊ ಅದೊಂದು 40,000 ರೂಪೀಸ್ ಸಣ್ಣ ಸಣ್ಣ ಮನೆಯಲ್ಲೇ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಅವ್ರು 40,000 ರೂಪಾಯಿ NRLM SRLM ಅವ್ರ ತರ ಅವ್ರು ನಮ್ಮ ಇಲಾಖೆ ಮಾಡ್ತಿಲ್ಲ, ಅವ್ರ ಮೂಲಕ ಮಾಡ್ಕೋದು ಅವಕಾಶ ಇದೆ 40,000. ಆ ತರ ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್. ಸರ್ ಈಗಾಗಲೇ ನಾನು ಹೇಳಿದಂಗೆ ಎಂಡ್ ಟು ಎಂಡ್ ನೀವೆಲ್ಲ ನಿಮ್ ಡಿಸ್ಟ್ರಿಕ್ಟ್ ಅಲ್ಲೇ ಒಂದು 30 ಜನ ಅಪ್ಲಿಕೇಶನ್ ತಗೊಂಡು ನಿಮ್ 30 ಜನಕ್ಕೆ ಲೋನ್ ಸ್ಯಾಂಕ್ಷನ್ ಆಗ್ತಾರೆ. 30 ಜನ ಸೇರ್ಕೊಂಡು ಒಂದು ಯೂನಿಟ್ ಮಾಡ್ಕೊಬಹುದು, ನೀವು 100 ಜನ ಸೇರ್ಕೊಂಡು ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಮಾರ್ಕೆಟ್ ಮಾಡಬಹುದು. ಆ ತರ ಅವಕಾಶ ಇರುವಂತ ಒಂದು ಸ್ಕೀಮು. ಸೊ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ಗೆ 50% ಇದೆ. ರಾಯಚೂರು ಚಿಲ್ಲಿ ಅಂತ ಬೇಕಾರೆ ಒಂದು ಬ್ರ್ಯಾಂಡ್ ಕೊಟ್ಕೊಳ್ಬೇಕಾರೆ, ರಾಯಚೂರು ಚಿಲ್ಲಿ ಅಂತ ಬೆಂಗಳೂರು ಮಾರ್ಕೆಟ್ ಮಾಡಬೇಕಾರೆ ನಿಮ್ದೇ ಒಂದು ಸ್ಪೆಷಲ್ ಏನೋ ಒಂದು ಹೇಳಿ, ಅದರ ಬಗ್ಗೆ ಈ ತರ ಕ್ವಾಲಿಟಿ ಇದೆ, ಈ ತರ ಕ್ವಾಂಟಿಟಿ ಇದೆ, ನಾವು ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ ಮಾರ್ಕೆಟ್ ಮಾಡಿ. ಬರೀ ಬೆಂಗಳೂರು ಏನು ಥ್ರೂ ಔಟ್ ದ ಇಂಡಿಯಾ ಥ್ರೂ ಔಟ್ ವರ್ಲ್ಡ್ ಮಾಡೋಕೆ ಅವಕಾಶ ಇದೆ. ಆತರ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗು ಸಹ 5% ಇದೆ. ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಅಂದ್ರೆ ದೊಡ್ಡ ಪ್ರಾಜೆಕ್ಟ್, ಅದು ಇಂಡಿವಿಜುವಲ್ ಮಾಡ್ಲಿಕ್ಕೆ ಬರಲ್ಲ. ಇವನ್ 5 ಕೋಟಿ 6 ಕೋಟಿ ಎಲ್ಲ ನೀವು ಮಾಡಿದ್ರು 3 ಕೋಟಿ ಗವರ್ಮೆಂಟ್ ಆಫ್ ಇಂಡಿಯಾ ರೆಡಿ ಇದೆ, 3 ಕೋಟಿ ನೀವು ಹಾಕಬೇಕಾಗುತ್ತೆ. ಕೆಲವೆಲ್ಲ ಏನು ಒಂದು ಕ್ವಾಲಿಫಿಕೇಶನ್ ಇರಬೇಕು ಅಂದ್ರೆ ಏನು ಅಂತದ್ದು ಹೇಳ್ಕೊಳ್ಳೋದು ಏನೂ ಇಲ್ಲ, ಸಣ್ಣ ಪುಟ್ಟ ಅಷ್ಟೇ. ದೊಡ್ಡ ಇಂಡಸ್ಟ್ರಿ ಆಗಿರಬಾರ್ದು ಅಂತ ಅಷ್ಟೇ. 10 ಕ್ಕಿಂತ ಕಡಿಮೆ ಜನ ಅಲ್ಲಿ ಇರಬೇಕು, ಅವ್ರ ಓನರ್ಶಿಪ್ ಇರಬೇಕು, ಪಾರ್ಟ್ನರ್ಶಿಪ್ ಇರಬೇಕು, ಆ ತರ ಇರಬೇಕು. ಕಂಪ್ನಿ ಆದ್ರೆ ಬರೋದಿಲ್ಲ, ಅವ್ರಿಗೆ 18 ವರ್ಷ ಇರಬೇಕು, 8ನೇ ಕ್ಲಾಸ್ ಕ್ವಾಲಿಫಿಕೇಶನ್, ಅದಕ್ಕೇನು ಜಾಸ್ತಿ ಹೇಳ್ತಾ ಇಲ್ಲ, ಬರೀ 8ನೇ ಕ್ಲಾಸ್ ಕ್ವಾಲಿಫಿಕೇಶನ್ ಇದ್ರೂ ಸಾಕು. ಸೊ ಜೊತೆಗೆ ಇದಕ್ಕೆ ನಿಮ್ಮ ಭೂಮಿ ನಿಮ್ದು ಇಲ್ಲ ಅಂದ್ರೂ ಅದು ನಿಮ್ಮ ಪ್ರಾಜೆಕ್ಟ್ ಕಾಸ್ಟಲ್ಲಿ ಭೂಮಿ ಇದನ್ನು ಸೇರಿಸೋಂಗಿಲ್ಲ. ಜೊತೆಗೆ ನಿಮ್ದೇ ಅಂತ ಬೇಕಾಗಿಲ್ಲ, ಇವನ್ ನೀವು ಅಂದ್ರೆ ಬಾಡಿಗೆ ತಗೋಬಹುದು, ಅದನ್ನು ಪ್ರಾಜೆಕ್ಟ್ ಸೇರಿಸಬಹುದು, ಬಾಡಿಗೆ ತಗೊಂಡು ಮಾಡಬಹುದು, ಲೀಸ್ ತಗೊಂಡು ಮಾಡಬಹುದು. ಈ ತರ ಕೆಲವೊಂದು ಇದನ್ನ ಇದರಲ್ಲೇ ಕೊಟ್ಟಿದ್ದೀವಿ. ಇಷ್ಟ ಇರುತ್ತೆ, ಅಷ್ಟೊಂದು ಜಾಸ್ತಿ ಏನು ಬೇಕಾಗಿಲ್ಲ. ಬೇಸಿಕ್ ಡಾಕ್ಯುಮೆಂಟ್ಸ್ ಅಷ್ಟೊಂದೇನಿಲ್ಲ, ಪ್ರತಿಯೊಬ್ಬರತ್ರ ಇದೆ ಅಂತ ಭಾವಿಸ್ತೇನೆ. ಏನ್ಕರೆ ಈಗೆಲ್ಲ ಪ್ಯಾನ್ ಕಾರ್ಡ್ ಬೇಸಿಕ್ ರಿಕ್ವೈರ್ಮೆಂಟ್, ನಿಮ್ಗೆ ಸಾಲ ಕೊಡಬೇಕು, ಇವನ್ ನಾವು ಬೇಡ ಅಂತಂದ್ರೂ ಬ್ಯಾಂಕ್ ನಮ್ಮ ಮ್ಯಾನೇಜರ್ ಬಿಡೋದಿಲ್ಲ. ಸೊ ಆ ಥರ ನಿಮ್ಗೊಂದು ಆಧಾರ್ ಬೇಕಾಗುತ್ತೆ, ಪ್ಯಾನ್ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫು ಎಲ್ಲ ತರ ಇರುತ್ತೆ, ರೇಷನ್ ಕಾರ್ಡ್ ಮತ್ತೊಂದು ಮಗನ ಇದೇ ಇರುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಡೀಟೇಲ್ಸ್ ಆದ ಸೈಟ್ ನೀವು ಎಲ್ಲಿ ಮಾಡ್ತಾ ಇದೀರಾ ಅದೊಂದು ಫೋಟೋ ಬೇಕಾಗುತ್ತೆ, ನಿಮ್ ಫೋಟೋ ಬೇಕಾಗುತ್ತೆ, ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್. ನಾರ್ಮಲಿ ಕೇಳ್ತಾರೆ, ಈಗ ನೀವು ನಮ್ಗೆ ಗೊತ್ತಿರೋ ಎಲ್ಲರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ, ಎಲ್ಲನೂ ನಿಮ್ದು ಸ್ಟೇಟ್ಮೆಂಟ್ ಇರುತ್ತೆ, ಒಂದು 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಈ ತರ ಒಂದು ಬೇಸಿಕ್ ಮತ್ತೆ ಕೊಟೇಶನ್. ಈಗ ನೀವೇನ್ ಮಾಡ್ಬೇಕು ಅಂತಿದ್ರ ಮಿಷನರಿ ಇದು ಕೊಟೇಶನ್ ಕೊಡಬೇಕಾಗುತ್ತೆ. ಇಷ್ಟು ಬೇಸಿಕ್ ಇದ್ಬಿಟ್ರೆ ಇಮಿಡಿಯೇಟ್ಲಿ ನಮ್ಮ DRP ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ಉಳಿದಂತ ಆಪ್ಷನ್ ಅಲ್ಲದು ನಮ್ದು ಬೇಕ್ ಏನು ಇಲ್ಲದೆ ಸಹ ಈ ಸ್ಕೀಮಲ್ಲಿ ನೀವು ಭಾಗಿದಾರರಾಗ್ಬೋದು, ಪಾಲ್ದಾರರಾಗ್ಬೋದು, ಆ ಬೆನಿಫಿಟ್ ತಗೋಬಹುದು. ನಾವೇ ಮಾಡಿಸ್ಕೊಡ್ತೀವಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಇದನ್ನೆಲ್ಲ ನಾವು ಒಂದ್ಸಲ ನೀವು ನಮ್ಮ ಬೆನಿಫಿಟ್ ತಗೊಂಡಾದ್ಮೇಲೆ ಆಟೋಮೆಟಿಕ್ ಆಗಿ ನಾವೇ ನಮ್ಮ ಶ್ರಮದಿಂದಲೇ ನಿಮಗೆಲ್ಲ ಮಾಡಿಸ್ಕೊಡ್ತೀವಿ. ಎಲ್ಲ ಕಡೆ ಎಫ್ ಯು ಆಫರ್ ಮಾಡ್ತಾ ಇದೀವಿ. ಸೊ ಅಲ್ಲೂ ಸಹ ಎಫ್ ಯು ಏನೇನು ಸಾಮಾನ್ಯವಾಗಿ ಏನ್ ಬೇಕಾದ್ರೆ ನೀವು ಎಲ್ಲ ನಿಮ್ಮದೆಲ್ಲ ಸಹಸ್ರ ಇರ್ತಾರೆ, ಸಹಸ್ರಿಗೆಲ್ಲ ಏನ್ ಬೇಕು ಕಾಮನ್ ಆಗಿ ಏನ್ ಬೇಕು ಅಂತದೆಲ್ಲ ನೋಟ್ ಮಾಡುವಂತದ್ದು ಬರುತ್ತೆ. ನಿಮ್ಗೆ ಒಂದು ಒಂದು ಗ್ರೇಡಿಂಗ್ ಮಾಡೋದಿರ್ಬೋದು, ಮೆಣಸಿನಕಾಯಿ ಆಗ್ಬೋದು, ಮತ್ತೊಂದು ಆಗೋದು ಗ್ರೇಡಿಂಗ್ ಮಾಡೋದಿರ್ಬೋದು, ಪ್ಯಾಕೇಜಿಂಗ್ ಮಾಡೋದಾಗ್ಬೋದು, ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಮಾಡಿರ್ಬೋದು, ಅದರೆಲ್ಲ ಮಾಡಲಿಕ್ಕೆ ಎಫ್ ಪಿ ಒಗ್ ಸಹ ಅವಕಾಶ ಇದೆ. ಎಫ್ ಪಿ ಒಗ್ ಏನಂದ್ರೆ 1 crore ಟರ್ನ್ ಓವರ್ ಇರಬೇಕು ಅಂತ ಹೇಳ್ತಾರೆ, ಬಟ್ ಅಷ್ಟೊಂದು ಬೇಕಾಗಲ್ಲ. ನಾವು ಹೇಳಿದ್ದೀವಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಇಲ್ಲ ಸ್ವಲ್ಪ ಎಫ್ ಪಿ ಒ ಒಂದು 1 crore ಟರ್ನ್ ಓವರ್ ಕಡೆ ಆಗೋದು ಆಯ್ತು, ನೀವು ಆಯ್ತು ಚೆನ್ನಾಗಿ ಬೇರೆ ವಿಷಯದೆಲ್ಲ ಚೆನ್ನಾಗಿತ್ತು ಅಂದ್ರೆ ನಾವು ನಾವು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದರೆ ಅದೊಂದು ಕೊಡ್ತಾರೆ. ಮತ್ತೆ ಪ್ರಾಜೆಕ್ಟ್ ಸೈಜ್ ಏನಿರಬೇಕು ಅಂತಂದ್ರೆ ನೀವು ಏನ್ ಟರ್ನ್ ಓವರ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಇರಬಾರ್ದು. ಈಗ ನೀವು ವರ್ಷಕ್ಕೆ 50 lakh ಟರ್ನ್ ಓವರ್ ಇತ್ತು ಅಂದ್ರೆ ನೀವು 2 crore ಪ್ರಾಜೆಕ್ಟ್ ಮಾಡ್ತಿದ್ರೆ ಖಂಡಿತ ಕೊಡೋದಿಲ್ಲ, 50 lakh ನೀವು ಪ್ರಪೋಸಲ್ ಮಾಡಬೇಕಾಗುತ್ತೆ. ಇದೊಂದು 2-3 ಕಂಡೀಷನ್ ಇದೆ. ಜೊತೆಗೆ ಇದರಲ್ಲಿ ಅನುಭವ ಇರಬೇಕು. ಎಫ್ ಪಿಒ ಏನ್ ಮಾಡ್ತಾ ಇದಾರೆ ಅಪ್ಲೈ ಮಾಡ್ಬೇಕಾದ್ರೆ ಈ ಒಂದ್ 2 ಅನುಭವ ಇದೆ ಫುಡ್ ಪ್ರೋಸೆಸಿಂಗ್ ಅಲ್ಲಿ ಖಂಡಿತ ಕನ್ಸಿಡರ್ ಮಾಡಿ ಇದಕ್ಕೂ ನೀವು ಸಹ ಬೆನಿಫಿಷಿಯರಿ ಆಗ್ಬೋದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ದಿನಾಂಕ 25/2/2022 ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆತ್ಮನಿರ್ಭರ ಭಾರತದ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ 1 ಜಿಲ್ಲೆ 1 ಉತ್ಪನ್ನ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯಾಗಾರದಲ್ಲಿ ಬೆಂಗಳೂರಿನ ಕೆಪೆಕ್ ಸಂಸ್ಥೆಯ ಶ್ರೀ ಚಂದ್ರಕುಮಾರ್ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ಈಗಾಗಲೇ ನೀರಾವರಿ ಸೌಲಭ್ಯವಿದ್ದಲ್ಲಿ ಜೊತೆಗೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯನ್ನು ಬೆಳೆಯುವುದರಿಂದ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿ ಹಣ್ಣನ್ನು 3x1 meter ಅಂತರದಲ್ಲಿ ನೀರಿನ ಅನುಕೂಲತೆಗನುಸಾರವಾಗಿ ಊರಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 gram ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 milliliter ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಗಿಹುಳುವಿನ ಹತೋಟಿಗೆ 1 milliliter ಬ್ರಫ್ರೋಜಿನ್ 25 SC ಅಥವಾ 1 milliliter ಅಸಿಟಮಾಪ್ರಿಡ್ ಅಥವಾ ವರ್ಟಿಸಿಎಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಭತ್ತದಲ್ಲಿ ಕಂದು ಜಿಗುಹುಳುವಿನ ನಿಯಂತ್ರಿಸಲು ಇಮಿಡಾಕ್ಲೋರೋಪಿಡ್ 0.5 milliliter ಅಥವಾ ಥಯಾಮಿಥಾಕ್ಸಮ್ 0.7 gram ಅಥವಾ ಕ್ಲೋರೋಫೆರಿಫಾಸ್ 2 milliliter ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡ್ಕೋಬಹುದು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 milliliter ಡೈಫೆನಕೋನೋಜಾಲ್ 25 EC ಅಥವಾ 0.5 gram ಮೈಕೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 gram ಮ್ಯಾಂಕೋಜಿಬ್ ಅಥವಾ 1 milliliter ಹೆಕ್ಸಾಕೋನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯವಕಾಶ ಕಡಿಮೆ ಇದ್ದು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಜಿಲ್ಲೆಯಲ್ಲಿ ಮೀನು ಕೃಷಿಯನ್ನು ಮಾಡಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಮೀನು ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಹೊಂಡದ ತಳಭಾಗದ ಮಣ್ಣು ಫಲವತ್ತಾಗಿರುತ್ತದೆ. ಈ ಮಣ್ಣನ್ನು ಕೃಷಿ ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಗೊಬ್ಬರವಾಗಿ ಉಪಯೋಗಿಸಬಹುದು. ಮೀನು ಮರಿಗಳನ್ನು ಹತ್ತಿರವಿರುವ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಾಣಿಕೆ ಮಾಡುವುದು ಒಳ್ಳೆಯದು. ಕೊಳದಲ್ಲಿ 3-6 ತಳಿಯ 10-15 cm ಉದ್ದವಿರುವ ಮಡಿಗಳನ್ನು ಎರಡರಿಂದ ಮೂರು ಮೀಟರ್ ನೀರಿನ ಆಳವಿರುವ ಕೊಳದಲ್ಲಿ ಪ್ರತಿ ಹೆಕ್ಟರ್ಗೆ 10-20 ಸಾವಿರ ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆ ಅನುಗುಣವಾಗಿ ದಾಸ್ತಾನನ್ನು ಮಾಡಬಹುದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರಾಯಚೂರು ಕೇಂದ್ರ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೈತ ಬಂಧು ಅಭಿಯಾನ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಇವತ್ತಿನ ವಿಷಯ ಜಿಲ್ಲೆಯಲ್ಲಿ ರೈತ ಬಂಧು ಯೋಜನೆಯ ಅನುಷ್ಠಾನ ಮತ್ತು ಪ್ರಗತಿ ಕುರಿತು ಕೃಷಿ ಅಧಿಕಾರಿಗಳಾದ ರೆಹಮಾನ್ ಸಾಬ್ ಜಾಲಿಹಾಳ್ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ರೈತ ಬಂಧು ಅಭಿಯಾನದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ. ರೈತ ಬಂಧು ಅಭಿಯಾನ ಅಂದರೆ ಏನು, ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಇದರ ಒಂದು ಮಹತ್ವ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳಾದಂಥ ರೆಹಮಾನ್ ಜಾಲಿಹಾಳ್ ಅವರು ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಬನ್ನಿ, ಅವರಿಂದ ವಿಚಾರ ತಿಳ್ಕೊಳ್ಳೋಣ. ನಮಸ್ಕಾರ ರೆಹಮಾನ್ ಜಾಲಿಹಾಳ್. ನಮಸ್ತೆ ಸರ್. ಹೇಳಿದ್ರು ರೈತ ಬಂಧು ಅಂದ್ರೆ ಏನು? ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತರಿಗೆ ಎರೆಹುಳ ಗೊಬ್ಬರ ಒದಗಿಸುವ ಉದ್ದೇಶದಿಂದ ರೈತ ಬಂಧು ಅಭಿಯಾನವನ್ನು ಚಾಲನೆ ಮಾಡಲಾಗಿದೆ. ಹೇಗೆ ಎರೆಹುಳ ಗೊಬ್ಬರ ಒದಗಿಸ್ತಾರೆ ರೈತರಿಗೆ? ಎರೆ ಗೊಬ್ಬರ ಒದಗಿಸ್ತಾರೆ ಅಥವಾ ಎರೆಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ? ಎರೆಗೊಬ್ಬರವನ್ನು ಉತ್ಪಾದನೆ ಮಾಡಿ ಸ್ವಂತ ತಾವೇ ಉಪಯೋಗ ಮಾಡುವ ಉದ್ದೇಶದಿಂದ ಇದನ್ನು ಚಾಲು ಮಾಡಿದ್ದಾರೆ. ಏನು, ಹೇಗೆ ಇದಕ್ಕೆ ಸಹಾಯ ಕೊಡ್ತಾರೆ, ಯಾವ ರೀತಿ ಸಹಾಯ ಯೋಜನೆಯಲ್ಲಿ ರೈತರಿಗೆ ಸಿಗ್ತಾ ಇದೆ? ಸಹಾಯ ಅಂದ್ರೆ ಸರ್, ಇದನ್ನ ಎರೆಹುಳ ತೊಟ್ಟೆಯನ್ನು ತಯಾರಿ ಮಾಡುವುದು, ಫಲಾನುಭವಿಗಳು ಆಯ್ಕೆ ಮಾಡಿ ಅವರು ಸ್ವಂತ ತಮ್ಮ ಹೊಲದಲ್ಲೇನೆ ಎರೆಹುಳ ತೊಟ್ಟಿ ತಯಾರಿ ಮಾಡಿ ಅದರದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿ ತೊಟ್ಟಿ ತಯಾರಿ ಮಾಡಿಕೊಂಡು ಅದನ್ನು ಉತ್ಪಾದನೆ ಮಾಡಿ ಸ್ವಂತ ತಮ್ಮ ಹೊಲಕ್ಕೆ ಉಪಯೋಗ ಮಾಡುದು. ಹೇಗೆ ಎರೆ ತೊಟ್ಟಿಯನ್ನ ನಿರ್ಮಾಣ ಮಾಡಲಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ರೀತಿ ಅನುಕೂಲತೆಯನ್ನು ಒದಗಿಸ್ತಾರೆ ಮತ್ತು ಯಾವ ಸೈಜಿನ ಎರೆ ತೊಟ್ಟಿಯನ್ನ ಮಾಡ್ಕೊಳ್ಬೇಕಾಗತ್ತೆ, ಎಷ್ಟೆಷ್ಟು ಸಹಾಯಧನ ಸಿಗತ್ತೆ ಇಲ್ಲಿ? ಸರ್, ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎರಡು ವಿಧದ ಎರೆಹುಳ ತೊಟ್ಟಿಯನ್ನು ತಯಾರು ಮಾಡ್ತಾರೆ, ಅಂದ್ರೆ ಎತ್ತರ ಮತ್ತು ಅಗಲ. ಎತ್ತರ 1 ಮೀಟರ್, ಅಗಲ 2.7 ಮೀಟರ್. ಉದ್ದಕ್ಕೆ ಎರಡು ಸೈಜ್ ಇದಾವೆ ಸರ್, 5.5 ಮೀಟರ್ ಮತ್ತು 3.6 ಮೀಟರ್ ಉದ್ದದ ಅಗಲ ಎರಡು ಸೈಜ್ ಇದಾವೆ. 5.5 ಮೀಟರ್ ಉದ್ದದ್ದು 27,000 ಒಂದು ಯೂನಿಟ್ಗೆ ಖರ್ಚಾಗುತ್ತೆ ಸರ್. 3.6 ಮೀಟರ್ ಉದ್ದದ್ದು 21,000 ಆಗುತ್ತೆ. ಅದರಲ್ಲಿ ಎರಡು ಇದೆ, ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚ. ಒಂದೇದು 5.5 27,000 ಘಟಕಕ್ಕೆ 5,824 ಕೂಲಿ ವೆಚ್ಚ, ಮಿಕ್ಕಿದ್ದು 21,126 ಸಾಮಗ್ರಿ ವೆಚ್ಚ ಖರ್ಚಾಗುತ್ತೆ ಸರ್. ಇನ್ನೊಂದು ವಿಧದಲ್ಲಿ 3.6 ಮೀಟರ್ ಅಲ್ಲಿ 21,000 ಒಟ್ಟು ವೆಚ್ಚದಲ್ಲಿ 4,891 ಕೂಲಿ ವೆಚ್ಚ, 16,109 ರೂಪಾಯಿ ಸಾಮಗ್ರಿ ವೆಚ್ಚ ಕಂಡುಬರುತ್ತೆ ಸರ್. ಅಂದ್ರೆ ಎರಡು ನಮೂನಿಯ ಒಂದು ತೊಟ್ಟಿಗಳನ್ನ ರೈತರಿಗೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿಕೊಡ್ಬೇಕಾಗತ್ತೆ. ಅವಶ್ಯಕತೆ ಅನುಗುಣವಾಗಿ ಒಬ್ಬ ಸ್ವಲ್ಪ ರೈತರು ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅದು ದೊಡ್ಡ ಸೈಜಿಂದು, ಸಣ್ಣ ಪ್ರಮಾಣದಲ್ಲಿ ತ್ಯಾಜ್ಯ ವಸ್ತು ಸಿಗ್ತಾ ಇದ್ರೆ ಸಣ್ಣ ಪ್ರಮಾಣದ ಮಾಡಬಹುದು. ಎರಡು ಅಳತೆಯ ಒಂದು ಸೈಜ್ ಅನ್ನ ಒಂದು ರೈತರಿಗೆ ಎಷ್ಟು ತೊಟ್ಟಿಗಳನ್ನ ನಿರ್ಮಾಣ ಮಾಡಬಹುದು, ಅಷ್ಟು ತೊಟ್ಟಿಗಳಿಗೆ ಎಷ್ಟು ಖರ್ಚು ಬರುತ್ತೆ ಅಷ್ಟು ಕೊಡ್ತಾರೆ ಅಥವಾ ಒಬ್ಬರಿಗೆ ಒಂದೇ ತೊಟ್ಟಿನ? ಒಂದು ಫಲಾನುಭವಿಗೆ ಒಂದೇ ತೊಟ್ಟಿ ಸರ್. ಅಂದ್ರೆ ಎರಡು ಸೈಜಿನ ಅದಾವ, ಇದರಲ್ಲಿ ಯಾವ್ದಾರ ಒಂದು ಯಾವ್ದಾದ್ರು ಅವಶ್ಯಕತೆ ಅನುಗುಣವಾಗಿ ಆಯ್ಕೆ ಮಾಡ್ಕೋಬಹುದು. ಹೇಗೆ ಇದನ್ನ ಫಲಾನುಭವಿಗಳ ಆಯ್ಕೆಯನ್ನ ಮಾಡೋದು ಹೇಗೆ ಮಾಡ್ತಾರೆ, ಅಥವಾ ಹೇಗೆ ಇದ್ರ ಲಾಭವನ್ನು ಪಡ್ಕೋಬೇಕಾದ್ರೆ ರೈತರು ಏನ್ ಮಾಡಬೇಕು, ಯಾರಿಗೆ ಸಂಪರ್ಕ ಮಾಡಬೇಕು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ? ಅರ್ಹ ಫಲಾನುಭವಿಗೆ ಆಯ್ಕೆ ಮಾಡೋದು ಒಂದು 10 ಪಾಯಿಂಟ್ಗಳಿದಾವೆ ಸರ್. ಒಂದೇದ್ದು ಮೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಜನಾಂಗದವರು ಮತ್ತು ಬುಡಕಟ್ಟು ಜನಾಂಗದವರು, ಬಡತನ ರೇಖೆಯಿಂದ ಕೆಳಮಟ್ಟದಲ್ಲಿ ಇರುವವರು, ಸ್ತ್ರೀ ಪ್ರಧಾನ ಕುಟುಂಬದವರು, ಅಂಗವಿಕಲ ಪ್ರಧಾನ ಕುಟುಂಬಗಳು, ವಿಕಲಚೇತನ, ಭೂ ಸುಧಾರಣಾ ಫಲಾನುಭವಿ. ಭೂ ಸುಧಾರಣೆ ಫಲಾನುಭವಿ ಅಂದ್ರೆ ಸರ್, ಈಗ ಸಲೈನ್ ಮತ್ತು ಅಲ್ಕಲೈನ್ ಸಾಯಿಲ್, ಸವಳು ಮತ್ತು ಜವಳು ಹೊಂದಿದಂತ ಫಲಾನುಭವಿಗಳು ಮತ್ತು ಇಂದಿರಾ ಆವಾಸ್ ಯೋಜನೆಯಡಿ ಫಲಾನುಭವಿಗಳು, ಅನುಸೂಚಿತ ಬುಡಕಟ್ಟುಗಳು, ಇಷ್ಟು ಫಲಾನುಭವಿಗಳನ್ನು ಮೊದಲ ಆದ್ಯತೆಯಲ್ಲಿ ಮೊದಲು ಕೊಡೋದು ಸರ್. ಇವು ಇಷ್ಟೆಲ್ಲ ಹೇಳಿದ್ದು ವೈಯಕ್ತಿಕ ಫಲಾನುಭವಿಗಳು ಸರ್. ಇನ್ನೊಂದು ಸ್ವಸಹಾಯ ಗುಂಪುಗಳು, ಸ್ವಸಹಾಯ ಗುಂಪು FAOಗಳು ಮತ್ತು ಸಮುದಾಯ ಘಟಕಗಳಾದ ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ವಸತಿ ನಿಲಯಗಳಲ್ಲೂ ಫಲಾನುಭವಿಗಳನ್ನು ಆಯ್ಕೆ ಮಾಡಬಹುದು. ಇಲ್ಲಿ ರೈತರು ರೈತ ಬಂಧು ಅಭಿಯಾನದ ಒಂದು ಯೋಜನೆ ಲಾಭವನ್ನು ಪಡಿಬೇಕಾಗಿತ್ತಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರನ್ನ ಸಂಪರ್ಕ ಮಾಡಬೇಕು, ಹೇಗೆ ಅರ್ಜಿಯನ್ನು ಕೊಡಬೇಕಾಗತ್ತೆ, ಅರ್ಜಿ ಜೊತೆ ಏನು ದಾಖಲಾತಿಗಳನ್ನು ಕೊಡಬೇಕಾಗತ್ತಂತ? ಈ ಫಲಾನುಭವಿಗಳು ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ಕೊಡಬೇಕು ಸರ್, ಈಗ ಹೇಳಿದಂಥವು. ಅದರ ಜೊತೆಗೆ ನೀವು ರೈತ ಸಂಪರ್ಕದ ಕೃಷಿ ಅಧಿಕಾರಿಗಳು, ವಿಡಿಯೋಗಳು, ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳನ್ನು ನೀವು ಸಂಪರ್ಕ ಮಾಡಿದಾಗ ಈ ಯೋಜನೆ ಸಂಬಂಧಿಸಿದಂತೆ ದಾಖಲಾತಿಗೂ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಅರ್ಜಿಗಳು ಸಲ್ಲಿಸಿದ ಮೇಲೆ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಅರ್ಹ ಫಲಾನುಭವಿಗಳನ್ನು ಅಲ್ಲಿ ಆಯ್ಕೆ ಮಾಡಿ ನಮ್ಮ ತಾಲೂಕು ಮಟ್ಟ ಅಧಿಕಾರಿಗಳಿಗೆ ಅಲ್ಲಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ರೈತರ ಯಾದಿಗಳನ್ನು ಸಲ್ಲಿಸಲಾಗುವುದು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಗತಗೊಳಿಸತಕ್ಕಂಥವರು ಯಾವ ಇಲಾಖೆಯವರು ಕಾರ್ಯಗತಗೊಳಿಸ್ತಾರೆ ಈ ಒಂದು ರೈತ ಬಂಧು ಯೋಜನೆಯನ್ನು? ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟ ಸಮಿತಿಯಲ್ಲಿ ಮುಖ್ಯವಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧ್ಯಕ್ಷರಿರ್ತಾರೆ, ಎಲ್ಲಾ ಇಲಾಖೆಯ ಮುಖ್ಯಸ್ಥರು. ಅದೇ ತರನಾಗಿ ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ, ಉಪ ಕೃಷಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ತಜ್ಞ ವಿಜ್ಞಾನಿಗಳು ಕೃಷಿ ವಿಶ್ವವಿದ್ಯಾಲಯ ಅವರು ಕೆವಿಕೆಗಳಿಂದ, ಉಪ ಕೃಷಿ ನಿರ್ದೇಶಕರು ರೇಷ್ಮೆ ಇಲಾಖೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಇಲಾಖೆ, ಉಪ ಕಾರ್ಯದರ್ಶಿಯು ಜಿಲ್ಲಾ ಪಂಚಾಯತ್, ಇವರು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಇರುತ್ತಾರೆ. ಈ ಸಮಿತಿಯನ್ನು ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದ ಫಲಾನುಭವಿಗಳನ್ನು ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ಸಮನ್ವಯ ಸಮಿತಿ ಅಂದರೆ ಬೇರೆ ಬೇರೆ ಇಲಾಖೆಗಳನ್ನು ತಾಂತ್ರಿಕ ಮಾಹಿತಿ ಒದಗಿಸುವಲ್ಲಿ ಮತ್ತು ಕೆಲಸವನ್ನು ಯಾವ ತರನಾಗಿ ನೀವು ಇಂಪ್ಲಿಮೆಂಟ್ ಮಾಡಿದಾರನ್ನು ಮೇಲ್ವಿಚಾರಣೆ ಮಾಡೋಕ್ಕೆ ಈ ಸಮಿತಿ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಇರ್ತದೆ, ತಾಲೂಕು ಮಟ್ಟದಲ್ಲಿ ಸಮಿತಿ ಇರ್ತದೆ. ಇದೇ ತರನಾಗಿ ತಾಲೂಕು ಮಟ್ಟದಲ್ಲಿ ಸಮಿತಿ, ತಾಲೂಕು ಮಟ್ಟ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. ಮಿಕ್ಕಿದ್ದ ಲಕ್ಷಿಗೆ ಒತ್ತು ಬಂದು ಕೇಳ್ತಾರೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರ ಬಂದು ಕೇಳ್ಕೊಂಡು ಇದನ್ನು ಉಪಯೋಗ ಹೆಂಗ್ ಮಾಡ್ಕೋಬೇಕು, ನಾವು ಯಾವ ತರನಾಗಿ ನಮಗೆ ಇದು ಉಪಯೋಗ ಆಗುತ್ತೆ, ನಾವು ಅದಕ್ಕೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸ್ತೇವೆ ಮತ್ತು ಪಂಚಾಯತಿಗಳಲ್ಲಿ ಯಾವ ತರ ಆಯ್ಕೆ ಮಾಡ್ತಾರೆ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದೆ ಸರ್. ಹೇಗೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಏನು ಗುರಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಯಾವ ರೀತಿ ಎಷ್ಟು ಸಾಧನೆ ಆಗಿದೆ ಅಂತಿರ್ತಾವೆ? ನಮ್ಮ ಜಿಲ್ಲೆಗೆ ಇಲ್ಲಿವರೆಗೆ ಗುರಿ 4,475 ಪ್ರತಿ ಗ್ರಾಮ ಪಂಚಾಯತಿಗೆ 25 ನಮ್ಮ ಗ್ರಾಮ ಪಂಚಾಯತಿ ಫಲಾನುಭವಿಗಳು 25 ಫಲಾನುಭವಿಗಳು ಸರ್. ನಮ್ಮ ಜಿಲ್ಲೆಯಲ್ಲಿ 171 ಗ್ರಾಮ ಪಂಚಾಯತ್ ಇದೆ, ಪ್ರತಿ ಗ್ರಾಮ ಪಂಚಾಯತಿಗೆ 25 ನೋಡಿದ್ರೆ 4,475 ಎರೆಹುಳು ತೊಟ್ಟಿಗಳು ಅಂದ್ರೆ 4,475 ಫಲಾನುಭವಿಗಳು. ಈಗ ಇಲ್ಲಿ ತನಕ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಇದರ ಲಾಭವನ್ನು, ಎಷ್ಟು ಜನ ಫಲಾನುಭವಿಗಳು ಪಡ್ಕೊಂಡಿದ್ದಾರೆ ಇಲ್ಲಿವರೆಗೆ? ನಮ್ಮಲ್ಲಿ ಏನಂದ್ರೆ 4,475 ಫಲಾನುಭವಿ ಆಯ್ಕೆ ಆಗಿದ್ದಾರೆ, ಆಯ್ಕೆ ಆಗಿದೆ. ಇಲ್ಲಿವರೆಗೆ 2,540 ಜನ ಈಗ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಹೇಗೆ ಇಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಹಂತ ಹಂತವಾಗಿ ಮಾಡಬೇಕಾ? ಯಾವ ರೀತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಹಣ ಬಿಡುಗಡೆ ಆಗುತ್ತೆ? ಇಲ್ಲಿ ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚ ಅಂತ ಹೇಳಿದೆ ತಾವು, ಸಾಮಗ್ರಿ ವೆಚ್ಚ ಇರ್ಬೋದು, ಕೂಲಿ ವೆಚ್ಚ ಇರ್ಬೋದು, ಹೇಗೆ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅನುಕೂಲತೆಗಳಿದಾವೆ? ಸಾಮಗ್ರಿ ವೆಚ್ಚ ಸರ್ ಇದರಲ್ಲಿ 2 ಹಂತ ಇದಾವೆ, 2 ತರನಾಗಿ ಟೈಪ್ 1 ಟೈಪ್ 2 ಅನ್ನು 2 ಇದಾವೆ. ಒಂದು 27,000 ಒಂದು 21,000 ಘಟಕ ಇದಾವೆ. ಅದರ ಫಲಾನುಭವಿ ಯಾವ್ದು ಆಯ್ಕೆ ಮಾಡಿರ್ತಾನೆ ಅದ್ರ ಮೇಲೆ ಸರ್. ವೈಯಕ್ತಿಕ ಫಲಾನುಭವಿಗಳು, ವೈಯಕ್ತಿಕ ಫಲಾನುಭವಿ ರೈತನೇ ತಾನು ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು, ಇಲ್ಲ ಯಾವ್ದಾದ್ರು ಗಾರೆ ಕೆಲಸ ಮಾಡಿ ರೈತರೇ ತಾವೇ ಕೆಲಸ ಮಾಡ್ಕೊಂಡ್ಬಿಟ್ಟು ಕೂಲಿ ವೆಚ್ಚವನ್ನು ತಾವೇ ತಕ್ಕೋಬಹುದು. ಸಾಮಗ್ರಿ ವೆಚ್ಚವನ್ನ ಹೇಗೆ ಭರಿಸಬೇಕಾಗುತ್ತೆ? ಸಾಮಗ್ರಿ ಸಂಬಂಧಿಸಿದ ಅದಕ್ಕೆ ಅವಶ್ಯಕತೆ ಇರೋ ಸಿಮೆಂಟ್, ಇಟ್ಟಂಗಿ ಮತ್ತು ಅದು ಉಸುಕು ಸಂಬಂಧಿಸಿದ ಯಾವ್ದಾದ್ರು ವ್ಯಾಪಾರಿ ಮಳಿಗೆಗಳಿಂದ ನಾವು ಬಿಲ್ ತಂದು ಅವರಿಗೆ ಪೇಮೆಂಟ್ ಅವರಿಗೆ ಹೋಗುತ್ತೆ. ಅಂದ್ರೆ ಬಿಲ್ ಅನ್ನ ಕೊಟ್ಟಾಗ ಅದಕ್ಕೆ ಏನು ಖರ್ಚಾಗಿದೆ ಅದನ್ನ ಅವರ ಖಾತೆಗೆ ಜಮಾ ಖಾತೆಗೆ ಜಮಾ ಆಗುತ್ತೆ ಸರ್. ಹೇಗೆ ಇದು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತೀರಿ? ಎರೆಗೊಬ್ಬರ ಉತ್ಪಾದನೆಯಲ್ಲಿ ಮುಖ್ಯವಾಗಿ ಏನು ಗಮನಿಸಬೇಕು ಇಲ್ಲಿ ರೈತ ಬಾಂಧವರು ಈ ತೊಟ್ಟಿಯನ್ನು ನಿರ್ಮಾಣ ಮಾಡಿದಲ್ಲಿ ಗೊಬ್ಬರ ಉತ್ಪಾದನೆ ಮಾಡುವಾಗ? ಮೊದಲನೇದು ಇದರದ್ದು ಉಪಯೋಗ ತಿಳ್ಕೊಬೇಕು ಸರ್. ಉಪಯೋಗ ತಿಳ್ಕೊಂಡ್ರೆ ಆಗ ನಮ್ಗೆ ಅದರದ್ದು ಯಾವ ತರನಾಗ ಉಪಯೋಗ ಮಾಡಿ ಅದರದ್ದು ತಯಾರಿಕೆ ಕ್ರಮಗಳನ್ನು ತಿಳ್ಕೊಬಹುದು. ಉಪಯೋಗ ಏನಂದ್ರೆ ಇದನ್ನೊಂದು ಕಪ್ಪು ಬಂಗಾರ ಅಂತ ಕರೆಯುತ್ತಾರೆ. ಕಪ್ಪು ಬಂಗಾರ ಒಳ್ಳೆ ಅಂದ್ರೆ ಫಲವತ್ತಾಗಿರುತ್ತೆ, ಫಲವತ್ತಾದ ಗೊಬ್ಬರ ಇರುತ್ತೆ. ಅಂದ್ರೆ ಇದಕ್ಕೆ ಭೂಮಿಯಲ್ಲಿ ರೈತರು ಬೆಳೆದಂತ ಬೆಳೆಗೆ ತ್ಯಾಜ್ಯ ವಸ್ತುಗಳಾದ ಕಟ್ಟಿಗೆ ಇರ್ಬೋದು, ಅದರ ತಪ್ಪಲ ಇರ್ಬೋದು, ಗಿಡದ ಏನು ತ್ಯಾಜ್ಯ ವಸ್ತುಗಳನ್ನ ನಾವು ಉಪಯೋಗ ಮಾಡಿ ಗೊಬ್ಬರ ತಯಾರು ಮಾಡೋದು. ಇದನ್ನ ತಯಾರು ಮಾಡುವಾಗ ರೈತರು ಏನ್ ಮಾಡ್ತಾರೆ, ಈಗ ಭತ್ತದ ಕಟಾವ್ ಆದ ತಕ್ಷಣ ಅದು ಏನು ಉಳಿತೈತಲ್ಲ ತ್ಯಾಜ್ಯ ವಸ್ತು ಸುಟ್ಟು ಬಿಡ್ತಾರೆ. ಹತ್ತಿ ಕಟ್ಟಿಗೆ ಸುಡೋದು, ಮೆಕ್ಕೆಜೋಳದ್ದು ಸೊಪ್ಪು ಸುಡೋದು, ಈ ತರನ ಮಾಡ್ತಾ ಇದಾರೆ. ಆ ಸುಡೋದ್ರಿಂದ ಭೂಮಿಗೆ ಫಲವತ್ತತೆ ಬರಲ್ಲ ಸರ್. ಅದೆಲ್ಲ ಸುಟ್ಟೋದ್ಮೇಲೆ ಅಂದ್ರೆ ಬೂದಿ ಮಾತ್ರ ನಮಗೆ ಸಿಗುತ್ತೆ. ಬೂದಿ ಸಿಕ್ಕಾಗ ಪೋಷಕಾಂಶ ನಮ್ಗೆ ಜಾಸ್ತಿ ಸಿಗಲ್ಲ. ನಮ್ಮ ಭೂಮಿಯಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಮರುಭೂಮಿಗೆ ನಾವು ಅದೇ ತರನಾಗಿ ಭೂಮಿಗೆ ನಾವು ಮರುಬಳಕೆ ಮಾಡಿದಾಗ ಭೂಮಿಯ ಫಲವತ್ತತೆನೂ ಹೆಚ್ಚಾಗುತ್ತೆ. ಪ್ರತಿ ಎಕರೆಗೆ ರೈತರು ಏನ್ ಮಾಡ್ತಾರೆ, 6,000-8,000 ಖರ್ಚು ಮಾಡ್ತಾರಂತೆ ರಾಸಾಯನಿಕ ಗೊಬ್ಬರ. ಹೆಚ್ಚೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದಾರೆ. ಅದರಲ್ಲಿ 6,000-8,000 ನೀವು ರೈತರು ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಎರೆಹುಳ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಅದರ ಪ್ರಮಾಣ ಕಡಿಮೆ ಆಗುತ್ತೆ. 25-30% ಕಡಿಮೆ ಆದಾಗ ನಮಗೆ ಅಲ್ಲಿ ಉಳಿತಾಯ ಮಾಡಿದಾಗುತ್ತೆ. ಅಂದ್ರೆ ರಾಸಾಯನಿಕ ಒಂದು ಗೊಬ್ಬರಗಳನ್ನ ಬಳಕೆ ಕಡಿಮೆ ಮಾಡಲಿಕ್ಕೆ ಈ ಒಂದು ಎರೆಹುಳು ಗೊಬ್ಬರ ಸಹಾಯ ಮಾಡ್ತದ. ಜೊತೆಗೆ ರೈತರು ತಮ್ಮಲ್ಲಿ ಉತ್ಪಾದನೆ ಆದಂತ ಕಸ ಕಡ್ಡಿಗಳಿರ್ಬೋದು, ಯಾವುದೇ ಒಂದು ಸಸ್ಯದ ಪಳಿಯುಳಿಕೆಗಳನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು, ಆಮೇಲೆ ಬಯೋಗ್ಯಾಸ್ ಸ್ಲರಿ ಅಂತ ಬರ್ತದೆ ಕೆಲವು ಜನ, ಆಮೇಲೆ ಸಗಣಿ ರಾಡಿ ಎಲ್ಲ ಉಪಯೋಗ ಮಾಡಿ ಎರೆಗೊಬ್ಬರ ಉತ್ಪಾದನೆಯನ್ನು ಮಾಡಿ ಬಳಸಬಹುದಾಗಿದೆ. ರೈತರು ಈಗಾಗಲೇ ಮಾಡಿಕೊಂಡಂತವ್ರು ಹೇಗೆ ಉತ್ಪಾದನೆ ಮಾಡಿ ಬಳಸ್ತಾ ಇದ್ದಾರೆ ಜಿಲ್ಲೆಯಲ್ಲೆಲ್ಲ? ಇನ್ನು ಉತ್ಪಾದನೆ ಮಾಡಿದ್ರೆ ಜಾಸ್ತಿ ತಮ್ಮ ಹೊಲಕ್ಕೆ ಉಪಯೋಗ ಮಾಡಿ ಉಳಿತಾ ಇದ್ರೆ ಅದನ್ನು ಸಂಬಂಧಿಸಿದ ಅಕ್ಕಪಕ್ಕ ರೈತರಿಗೂ ಮಾರಾಟ ಮಾಡಬಹುದು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯೋಜನೆ ಹೇಗೆ ಅನುಷ್ಠಾನ, ಎಲ್ಲರೂ ಸೇರಿ ಅನುಷ್ಠಾನ ಆಗ್ತಾ ಇದೆ? ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರಬಹುದು, ಅವರೆಲ್ಲ ಸೇರಿ ಅನುಷ್ಠಾನ ಮಾಡ್ತಾರಂತೀರ ಅಥವಾ ಕೃಷಿ ಇಲಾಖೆನೆ ಮಾಡ್ತಾ ಇದೆ? ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಕೃಷಿ ಇಲಾಖೆ ಸಂಬಂಧಿಸಿದ ರೈತರು ಫಲಾನುಭವಿ ಆಯ್ಕೆ ಆದಾಗ ನಮ್ಮನ್ನು ಕರೀತಾರೆ. ಆ ರೈತರು ತೋಟಗಾರಿಕೆ ಇಲಾಖೆ ಫಲಾನುಭವಿಗಳು ಇರ್ತಾರೆ, ರೇಷ್ಮೆ ಇಲಾಖೆ ಫಲಾನುಭವಿಗಳು ಇರ್ತಾರೆ, ಎಲ್ಲಾ ಸಹಯೋಗದೊಂದಿಗೆ ಈ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೇವೆ. ಎರೆ ತೊಟ್ಟಿಗಳನ್ನ ರೈತ ಬಂಧು ಅಭಿಯಾನದಲ್ಲಿ ನಿರ್ಮಾಣ ಮಾಡುವಾಗ ಏನು ಗಮನಿಸಬೇಕು, ಎಚ್ಚರಿಕೆಯನ್ನು ಏನು ತಗೋಬೇಕಂತೀರಿ ರೈತರು ಯಾವ ರೀತಿ? ಇಲ್ಲಿ ಇದರಲ್ಲಿ ಮುಖ್ಯವಾಗಿ ರೈತರು ಇದನ್ನು ತಯಾರು ಮಾಡುವಾಗ ಒಂದಿಷ್ಟು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಸರ್. ಮೊದಲನೇದು ಇದನ್ನು ತೊಟ್ಟಿ ತಯಾರನ್ನೇನು ನೆರಳು ಮತ್ತು ಬಿಸಿಲು ಬೀಳಲಾರದಂತ ಜಗದಾಗ ಆಯ್ಕೆ ಮಾಡಬೇಕು ಸರ್. ನೆರಳು ಪ್ರದೇಶ ಜೊತೆಗೆ ತಗ್ಗು ಪ್ರದೇಶ ಇರಬಾರ್ದು, ತಗ್ಗು ಪ್ರದೇಶ ಇರಬಾರ್ದು, ಎತ್ತರ ಪ್ರದೇಶ ಇರಬೇಕು, ಅಂದ್ರೆ ನೀರು ನಿಂದಿರಬಾರ್ದು, ಬಿಸಿಲು ಬೀಳಬಾರ್ದು, ನೆರಳು ಗಿಡದ ನೆರಳು ಇರಬಾರ್ದು, ಇಲ್ಲ ಮೇಲೆ ಚಪ್ರ ಮಾಡಿ ಅಂತ ಪ್ರದೇಶದಲ್ಲಿ ಸ್ಥಳ ಆಯ್ಕೆ ಮಾಡಬೇಕು ಫಸ್ಟ್. ಅದಾದ್ಮೇಲೆ ಕೃಷಿ ತ್ಯಾಜ್ಯ ವಸ್ತು ಯಥೇಚ್ಛವಾಗಿ ಅವ್ರು ಸಿಗ್ತಾ ಇರಬೇಕು, ಕೃಷಿ ತ್ಯಾಜ್ಯಗಳು ಇರಬೇಕು. ಈಗ ಎಲ್ಲೋ ಒಂದು ದೂರ ಒಂದ್ ಕಿಲೋಮೀಟರ್ ಅಲ್ಲಿ ಕೃಷಿ ತ್ಯಾಜ್ಯ ಇರುತ್ತೆ, ಇಲ್ಲಿ ತಂದು ಹಾಕೋದು ಅದಕ್ಕೆ ಕಾಸ್ಟ್ ಸಮೀಪದಲ್ಲೇ. ಕೃಷಿ ತ್ಯಾಜ್ಯ ಅವೈಲೇಬಲ್, ಕೃಷಿ ತ್ಯಾಜ್ಯ ಅಂದ್ರೆ ಕೃಷಿ ಏನ್ ರೈತರು ಉಳುಮೆ ಮಾಡುವಂತ ಹೊಲದಲ್ಲೇನು ಆದ್ರೂ ನಡೀತೆ ಸರ್. ಇಲ್ಲ ಮನೆಗಳಲ್ಲಿ ಕೃಷಿ ತ್ಯಾಜ್ಯ ಸಿಗ್ತಾ ಇದ್ರೆ ಮನೆ ಹಿತ್ತಲದಲ್ಲಿನೂ ಗೆರೆಗಳು ತೊಟ್ಟಿ ಮಾಡ್ಕೋಬಹುದು. ಈಗ ಮಾರುಕಟ್ಟೆಯಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಕೃಷಿ ತ್ಯಾಜ್ಯ ಯಥೇಚ್ಛವಾಗಿ ಸಿಗ್ತದೆ, ಅಲ್ಲಿನೂ ಮಾಡ್ಕೋಬಹುದು. ಅದು ಆಯ್ಕೆ ಆದ ಮೇಲೆ ಅಂದ್ರೆ ಇದನ್ನು ತಿನ್ನುವಂತ ಹುಳುಗಳು ಇರ್ತವೆ, ಕೃಷಿ ತ್ಯಾಜ್ಯ ಜೊತೆ ಮತ್ತೆ ಸಗಣಿನೂ ಬೇಕಾಗತ್ತೆ, ಸಗಣಿನೂ ಬೇಕಾಗತ್ತೆ, ದನಗಳು ಇರಬೇಕು ಅವರಲ್ಲಿ, ದನಗಳು ಇದ್ರೂ ನಡೀತೆ, ಸ್ಲರಿ ಎಲ್ಲರೂ ಸಿಗ್ತಾ ಇದ್ರೆ ತಂದು ಮಿಕ್ಸ್ ಮಾಡಿ ಹಾಕಬಹುದು ಸರ್. ಅದು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಲ್ಲ, ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿ ಉಪಯೋಗ ಮಾಡೋದ್ರಿಂದ ನಂತರ ಎರೆಹುಳುಗಳು ಎರೆಹುಳುಗಳು ಒಂದ್ ಟೈಮ್ ತಗೊಂಡ್ಬಿಟ್ರೆ ಸಾಕೋದು, ಎವ್ರಿ ಇಯರ್ ಅದನ್ನೇ ಉಪಯೋಗ ಪದೇ ಪದೇ ಉಪಯೋಗ ಮಾಡಬಹುದು. ಮತ್ತೆ ಇದನ್ನು ಉಪಯೋಗ ಮಾಡುವಾಗ ಏನ್ ಮಾಡಬೇಕು, ಕೃಷಿ ತ್ಯಾಜ್ಯದ ಜೊತೆಗೆ ಪ್ಲಾಸ್ಟಿಕ್, ಗಾಜು ಮತ್ತೆ ಇತರೆ ಗಾಜಿನ ತುಂಡು, ಪ್ಲಾಸ್ಟಿಕ್, ರಾಸಾಯನಿಕ ಬಾಟಲುಗಳು ಇಂತನ್ನು ಉಪಯೋಗ ಮಾಡಬಾರದು. ಕೊಳಿತಕ್ಕಂತ ವಸ್ತು ಇರಬೇಕು, ಕೊಳಿತಕ್ಕಂತ ವಸ್ತುಗಳು ಇವನ್ ಇದ್ರೆ ತೆಗೆದು ನಾವು ಉಪಯೋಗ ಮಾಡಬೇಕು ಸರ್. ಇದನ್ನು ತಿನ್ನುವಂತ ಕೀಟಗಳು ಮತ್ತು ಇದನ್ನು ತಿನ್ನುವಂತ ಪಕ್ಷಿಗಳಿಂದ ರಕ್ಷಣೆ ಮಾಡಬೇಕಾಗುತ್ತೆ. ತಿನ್ನುವಂತ ಪಕ್ಷಿಗಳಿಂದ ಒಂದ್ ಸ್ವಲ್ಪ ಮೇಲೆ ಒಂದು ಜಾಲಿಯನ್ನು ಹಾಕಿ ಅದನ್ನು ಸಂರಕ್ಷಣೆ ಮಾಡಬೇಕು. ಹೇಗೆ ಎರೆಗೊಬ್ಬರ ಇಲ್ಲಿ ಉತ್ಪಾದನೆಯನ್ನ ಮಾಡಿ ಎಲ್ಲಾ ಬೆಳೆಗಳಿಗೂ ಬಳಸಬಹುದು ಅಂತ? ಎಲ್ಲಾ ಬೆಳೆಗಳನ್ನು ಯಥೇಚ್ಛವಾಗಿ ಬಳಸಬಹುದು. ಇದು ಬೆಳೆಯುವುದರಿಂದ ಮಣ್ಣಿನ ಗುಣಮಟ್ಟ ಮತ್ತು ನೀರು ಹಿಡಿದ ಗುಣಮಟ್ಟ ಮತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅದನ್ನ ಪೋಷಕಾಂಶಗಳನ್ನು ಮಣ್ಣಿನಲ್ಲಿ ನಾವು ಅಭಿವೃದ್ಧಿ ಮಾಡಬಹುದು. ಒಂದು ತೊಟ್ಟಿಯಿಂದ ತಾವು ಹೇಳಿದಂತ ಒಂದು ಅಳತೆಯ ತೊಟ್ಟಿಗಳಿಂದ 5.5 ಮೀಟರ್ ಉದ್ದ, 2.7 ಮೀಟರ್ ಅಗಲ ಮತ್ತು 1 ಮೀಟರ್ ಎತ್ತರ, ಈ ಒಂದು ತೊಟ್ಟಿಯಿಂದ ಎಷ್ಟು ಗೊಬ್ಬರ ಉತ್ಪಾದನೆ ಆಗತ್ತಂತೀರಿ ಒಮ್ಮೆ ಒಂದ್ ಸಾರಿ? ಇದು ಸಾಮಾನ್ಯವಾಗಿ ಒಂದು ಎಕರೆ ಒಂದು ಹೆಕ್ಟೇರ್ ಪ್ರದೇಶ ಹೊಲಕ್ಕೆ ನೀವು ಉಪಯೋಗ ಸಾಕಾಗುತ್ತೆ. ಅದರಲ್ಲಿ ಜೋಡು ತೊಟ್ಟಿ ಆಗುತ್ತೆ ಸರ್. ಇದು ಸೈಜ್ ಅಲ್ಲಿ ಒಂದ್ ಸೈಡ್ ಏನ ಕೃಷಿ ತ್ಯಾಜ್ಯಗಳನ್ನ ಹಾಕಿ ಒಂದು ಸ್ವಲ್ಪ ದಿನ ಅದನ್ನ ಕೊಳೆಗೆ ಬಿಡಬೇಕು, ಇನ್ನೊಂದು ತೊಟ್ಟಿಯಲ್ಲಿ ಇರುವಂತಹ ಹೆರೆಗಳನ್ನ ಅದಕ್ಕೆ ಕೊಡಬೇಕು. ಒಂದ್ ತೊಟ್ಟಿ ಖಾಲಿ ಆದ ತಕ್ಷಣ ಇನ್ನೊಂದು ತೊಟ್ಟಿಗೆ ಅಲ್ಟರ್ನೇಟ್ ಪೂರ್ತಿ ಒಂದು ವರ್ಷದಲ್ಲಿ ಈ ತರ ನಾವು ಉತ್ಪಾದನೆ ಮಾಡಬಹುದು ಸರ್. ಹೇಗೆ ರೈತರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆ, ಒಳ್ಳೆ ಉತ್ಸುಕತೆಯಿಂದ ಮುಂದೆ ಬರ್ತಾ ಇದ್ದಾರೆ? ಎರೆಹುಳ ಗೊಬ್ಬರನೇ ಮೇನ್ ಅವಶ್ಯಕತೆ ಇರೋದು ಸರ್. ಈಗಿನ ದಿನಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲಾ ರೈತರು ಜನರು ಜನಸಾಮಾನ್ಯರು ಈಗ ನೀವು ಸಾವಯವ ಕೃಷಿ ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಯೋಜನೆಯಲ್ಲಿ? ಕಿವಿ ಮಾತನ್ನ ಏನ್ ಹೇಳ್ತೀರಿ ಒಂದು ಫಲಾನುಭವಿಗಳಿಗಿರಬಹುದು, ಯಾವ ರೀತಿ ಇಲ್ಲಿ ಭಾಗವಹಿಸಬೇಕು, ಹೇಗೆ ಇದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಎಲ್ಲರೂ ಹೇಗೆ ಸಹಕಾರ ಕೊಡ್ಬೇಕಂತಿರ್ತಾವ ಸರ್? ಈಗ ರೈತರು ಏನ್ ಮಾಡ್ತಾರೆ, ಒಂದು ಫಲಾನುಭವಿ ಆಯ್ಕೆ ಆದ್ಮೇಲೆ ಹಾಗೆ ಸುಮ್ನೆ ಕೊಡಬಾರ್ದು. ಇನ್ನು ಅವಶ್ಯಕತೆ ಹೆಚ್ಚಿಗೆ ಇದ್ದಾಗೆ ಸ್ವಂತ ಇಂಟ್ರೆಸ್ಟ್ ಲಿಂದ ಅದನ್ನ ಇನ್ನೂಷ್ಟು ಹೆಚ್ಚಿಗೆ ಪ್ರಮಾಣದಲ್ಲಿ ಆಜುಬಾಜು ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು, ಇಲಾಖೆಯಲ್ಲಿ ಏನಾರ ತಮಗೆ ತಾಂತ್ರಿಕ ಮಾಹಿತಿ ಬೇಕಾದ್ರೆ ಒಂದ್ ಇಲಾಖೆಗೆ ಭೇಟಿ ಆಗೋದು, ಅದನ್ನ ಸಂರಕ್ಷಣೆ ಹೆಂಗು ಉತ್ಪಾದನೆ ತರ ಮಾಡಬೇಕು, ಅದನ್ನ ಉತ್ಪಾದನೆ ಯಾವ ತರ ಉಪಯೋಗ ಮಾಡಬೇಕು, ಯಾರಿಗೆ ಇದು ಮಾಡಬೇಕು ಅಂತ ಎಲ್ಲಾ ತರನದ ಮಾಹಿತಿಗಳನ್ನು ಕೃಷಿ ಇಲಾಖೆಯಲ್ಲಿ ಮತ್ತು ಸಂಬಂಧಿಸಿದ ಇಲಾಖೆಗಳಿಗೆ ನೀವು ಬಂದು ಮಾಹಿತಿ ಪಡೆಯಬಹುದು. ನಾವು ಇಲಾಖೆಯಿಂದ ಒಂದ್ ಟೈಮ್ ತಗೊಂಡ ಮೇಲೆ ಅದನ್ನ ಹಾಗೆ ಬಿಡಬಾರದು. ಕನ್ಸ್ಟ್ರಕ್ಷನ್ ಅದನ್ನ ಪದೇ ಪದೇ ಉಪಯೋಗ ಮಾಡ್ತಾ ಇದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ಅದ್ರ ಲಾಭ ಪಡ್ಕೊಂಡ ಮೇಲೆ ಎಲ್ಲ ಒಂದು ಪರಿಹಾರ ಅದಕ್ಕೆ ಸಹಾಯಧನ ಬಂದ ಮೇಲೆ ಹಾಗೆ ಬಿಟ್ಬಿಡ್ತಾರೆ. ಸಾಕಷ್ಟು ಕಸಗಳು ಸಿಗ್ತಿರ್ತಾವೆ, ಆ ಕಸಗಳನ್ನ ಸದ್ಬಳಕೆ ಮಾಡ್ಕೊಂಡು ಎರೆಹುಳು ತೊಟ್ಟಿಯಲ್ಲಿ ಹಾಕಿ ಸಗಣಿ ರಾಡಿಯನ್ನು ಹಾಕಿ ಲೇಯರ್ ಬೈ ಲೇಯರ್ ಹಾಕಿ ಅರ್ಧ ಕೊಳತ್ ಮೇಲೆ ಮುಂದೆ ಎರೆಹುಳುಗಳನ್ನು ಬಿಟ್ಟು ಎರೆಹುಳು ಗೊಬ್ಬರ ಉತ್ಪಾದನೆಯನ್ನು ಮಾಡಬೇಕು ನಿರಂತರವಾಗಿ. ಒಂದು ವಿಚಾರ ಬಹಳಷ್ಟು ನೋಡ್ತಾ ಇರ್ತೀವಿ, ಅದನ್ನ ಮಳೆಯಿಂದ ರಕ್ಷಣೆ ಮಾಡೋದು ಬಹಳ ಮುಖ್ಯ. ಜೊತೆಗೆ ಹಂದಿಗಳ ಕಾಟ ಇರಬಹುದು, ಆಮೇಲೆ ಇಲಿ ಹುಳ ಹುಪ್ಪಡಿಗಳ ಕಾಟದಿಂದ ಅದನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ನೆರಳಿನ ಒಂದು ಅನುಕೂಲತೆಯನ್ನು ಮಾಡಿಕೊಡಬೇಕಾಗತ್ತೆ. ಅದೇ ಸರ್, ಒನ್ ಟೈಮ್ ನೀವು ಕನ್ಸ್ಟ್ರಕ್ಷನ್ ಆದ್ಮೇಲೆ ಇಲಾಖೆದು ಏನು ಸ್ಕೀಮ್ ಅಲ್ಲಿ ಏನು ಅದು ಬರ್ತಾ ಇದೆ ಎಲ್ಲ ಅನುದಾನವನ್ನು ತಗೊಂಡ ಮೇಲೆ ರೈತರ ಸ್ವಂತ ತಮ್ಮದೇ ಆದ ಕಾಳಜಿ ವಹಿಸಬೇಕಾಗತ್ತೆ. ಅದ್ರ ಮೇಲೆ ಇಲಿಗಳದ್ದು ಹಂದಿಗಳದ್ದು ಕಾಟ ಮತ್ತು ಪ್ರಾಣಿ ಪಕ್ಷಿಗಳಿಂದ ಕಾಟ, ಯಾವ ತರ ಬಿಸಿಲು ಮಳೆಯಿಂದ ಸಂರಕ್ಷಣೆ ಮಾಡಿಕೊಳ್ಳೋದು, ಯಾವ ತರನಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳೋದು, ಅದನ್ನ ಹೆಚ್ಚಿಗೆ ಸ್ವ ಇಚ್ಛೆಯಿಂದ ಮಾಡಿದಲ್ಲೇ ಅದರದ 100% ನಾವು ಲಾಭವನ್ನು ಪಡೆಯಬಹುದು. ಒಳ್ಳೇದು ರಹಮಾನ್ ಜಾಲಿಹಾಳ್ ಅವರ, ಇದುವರೆಗೂ ಈ ಒಂದು ರೈತ ಬಂಧು ಅಭಿಯಾನ ಯಾವ ರೀತಿ ಜಿಲ್ಲೆಯಲ್ಲಿ ಆಗ್ತಾ ಇದೆ, ಏನು ಉದ್ದೇಶಗಳು, ಜೊತೆಗೆ ಯಾವ ಅಳತೆ ಒಂದು ತೊಟ್ಟಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯಧನ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ, ಗುರಿ ಮತ್ತು ಯಾವ ರೀತಿ ಒಂದು ಕಾರ್ಯಗತ ಆಗ್ತಾ ಇದೆ ಜಿಲ್ಲೆಯಲ್ಲಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದಿರಿ. ನಮ್ಮ ರೈತ ಬಾಂಧವರು ಯಾರ್ಯಾರು ಈ ಒಂದು ರೈತ ಬಂಧು ಅಭಿಯಾನದಲ್ಲಿ ಈಗಾಗಲೇ ಎರೆಹುಳು ತೊಟ್ಟಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅವುಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಂಡು ಎರೆಗೊಬ್ಬರ ಉತ್ಪಾದನೆ ಸತತವಾಗಿ ಮಾಡಲಿ ಅಂತ ಹೇಳೋಣ. ಇನ್ನೂ ಯಾರ್ಯಾರು ಈ ಒಂದು ಯೋಜನೆ ಲಾಭ ಪಡ್ಕೊಂಡಿಲ್ಲ ಅಂಥವರೆಲ್ಲ ತಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿಗಳನ್ನ ಭೇಟಿಯಾಗಿ ಈ ಒಂದು ರೈತ ಬಂಧು ಯೋಜನೆ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.